ಶಿಬಿರಗಳು. ನೆನಪಿಡಿ, ಏಪ್ರಿಲ್ 18-22 ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಉಚಿತ ಆರೋಗ್ಯ ಮೇಳ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ಜೈಲು ಅಥವಾ 5 ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಇದೀಗ ಕೇಳೋಣ ಶೇಂಗಾ ಬೆಳೆಯ ಆಧುನಿಕ ಬೇಸಾಯ ಕ್ರಮಗಳ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಡಾ ರುದ್ರಗೌಡ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರುದ್ರಗೌಡ್ರಿ, ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ಸರ್, ಇದು ಶೇಂಗಾ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಕೆಲವು ಭಾಗಗಳು ಮತ್ತೆ ನಮ್ಮ ದಾವಣಗೆರೆ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಅಂದ್ರೆ ಈ ಜಗಳೂರು ಈ ಕಡೆ ಎಲ್ಲ ಸಾಕಷ್ಟು ಶೇಂಗಾ ಬೆಳೀತಾರೆ. ಅಂದ್ರೆ ಈಗ ಮುಂಗಾರು ಪ್ರಾರಂಭ ಹಂತದಲ್ಲೇ ಇದೆ. ಈಗ ರೈತರೆಲ್ಲ ಒಂದು ಮುಂಗಾರು ಬೆಳೆಗೆ ತಯಾರಿ ಮಾಡ್ತಾ ಇದ್ದಾರೆ. ಈ ಶೇಂಗಾ ಬೆಳೆ ಅಂತ ರೈತರಿಗೆ ಯಾವ್ಯಾವ ರೀತಿಯ ಹೊಸ ಒಂದು ಪದ್ಧತಿಗಳಿದ್ದಾವೆ, ಹೊಸ ಒಂದು ತಳಿಗಳಿರ್ಬೋದು, ಇವತ್ತು ತಾವು ಈ ಶೇಂಗಾ ಬೆಳೆಯ ಒಂದು ಆಧುನಿಕ ಬೇಸಾಯ ಕ್ರಮಗಳ ಬಗ್ಗೆ ತಿಳಿಸ್ಕೊಟ್ರೆ ಅನುಕೂಲ ಆಗುತ್ತಂತ ಅನ್ಕೊಂತೀನಿ. ಈ ಶೇಂಗಾ ಬೆಳೆಯ ಒಂದು ಮಹತ್ವ ಎಷ್ಟಿದೆ ಅದ್ರ ಬಗ್ಗೆ ಹೇಳಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಈಗ ಹೇಳ್ದಂಗೆ ನಮಗೆ ಚಿತ್ರದುರ್ಗ ಇರ್ಬೋದು ಮತ್ತೆ ದಾವಣಗೆರೆಯಲ್ಲಿ ಶೇಂಗಾ ಹೆಚ್ಚಾಗಿ ಬೆಳೀತಾರೆ, ಎಸ್ಪೆಷಲಿ ಚಿತ್ರದುರ್ಗದಲ್ಲಿ. ಅದೇ ತರ ಶೇಂಗಾ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ನಮಗೆ ನಮ್ಮ ದೇಶದ ಒಂದು ಪ್ರಮುಖವಾದ ಎಣ್ಣೆಕಾಳು ಬೆಳೆ ಆಗಿದೆ. ಆಕ್ಚುಲಿ ಭಾರತ ಸರ್ಕಾರವು ಸಹ ಏನಂದ್ರೆ ಈ ವರ್ಷ ಹೆಚ್ಚಿನ ಒಂದು ಬೇಡಿಕೆ ಇದೆ ಶೇಂಗಾ ಬೆಳೆಯೋದಕ್ಕೆ. ರೈತರಿಗೆ ಪ್ರೋತ್ಸಾಹಧನವನ್ನು ಸಹ ಏನಂತಂದ್ರೆ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೆ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ ಶೇಂಗಾ ಬೆಳೆಗೋಸ್ಕರ. ಯಾಕಂದ್ರೆ ನಮಗೆ ಗೊತ್ತಾಗಿದೆ ದಿನೇ ದಿನೇ ಒಂದು ಎಣ್ಣೆ ಅಂಶ ಜಾಸ್ತಿ, ರೇಟು ಜಾಸ್ತಿ ಆಗ್ತದೆ ಮಾರ್ಕೆಟ್ನಲ್ಲಿ. ಅದಕ್ಕೋಸ್ಕರ ಶೇಂಗಾ ಬೆಳೆಯು ಮುಂದೆ ಒಂದು ವಾಣಿಜ್ಯ ಬೆಳೆಯೂ ಆಗ್ಬೋದು ಆಕ್ಚುಲಿ. ಅದಕ್ಕೋಸ್ಕರ ಇದು ನಮ್ಮ ದೇಶದ ಪ್ರಮುಖ ಎಣ್ಣೆಕಾಳು ಬೆಳೆಯಾಗಿದ್ದು ಪ್ರಪಂಚದ ಒಟ್ಟು ಉತ್ಪಾದನೆ ಶೇಕಡಾ 31 ನಮ್ಮ ದೇಶದಲ್ಲಿ ಈ ಒಂದು ಶೇಂಗಾ ಬೆಳೆಯನ್ನ ಬೆಳೀತಾರೆ. ಆಕ್ಚುಲಿ ನೋಡಿ, ಶೇಂಗಾದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎಣ್ಣೆ ಅಂಶ ಇರುತ್ತದೆ. ಆಕ್ಚುಲಿ ನಮಗೆ ಸುಮಾರು 45-54% ಅಷ್ಟು ನಮಗೆ ಎಣ್ಣೆ ಅಂಶ ಇದೆ. ಸಸಾರಜನಕ ಪ್ರೋಟೀನ್ ಅಂತಾರಲ್ಲ, 24-35% ಇರ್ತದೆ. ಅದರ ಜೊತೆಗೆ ನಮಗೆ ವಿಟಮಿನ್ಸ್ ಅಂತ ಹೇಳ್ತಾರೆ, ಬಿ ಅನ್ನಾಂಗವು ಸಹ ಹೆಚ್ಚಿನ ಮಟ್ಟದಲ್ಲಿರ್ತದೆ. ಉತ್ತಮ ಪೌಷ್ಟಿಕ ಆಹಾರವಾಗಿದೆ. ಏನಂತಂದ್ರೆ ಈ ನೆಲಗಡ್ಲೆಯಲ್ಲಿ ಶೇಂಗಾ ಅಂತ ಹೇಳ್ತಾರಲ್ಲ, ಈ ಶೇಂಗಾದಲ್ಲಿ ಏನಂತಂದ್ರೆ ಸಸಾರಜನಕ ಚೆನ್ನಾಗಿರುತ್ತದೆ ಮತ್ತು ಜಲ್ದಿ ಜೀರ್ಣವಾಗ್ತದೆ ಆಕ್ಚುವಲ್ಲಿ. ಹಂಗಾಗಿ ಇದನ್ನೇನಂತ ಹೇಳ್ತಾರೆ, ನಮಗೆ ಕಡಿಮೆ ದರದಲ್ಲಿ ಸಿಗುವಂತಹ ಒಂದು ಪೌಷ್ಟಿಕ ಆಹಾರವಾಗಿದೆ ಶೇಂಗಾ. ಅದಕ್ಕೆ ಇದನ್ನ ಬಡವರ ಬಾದಾಮಿ ಅಂತಲೂ ಕರೀತಾರೆ ಆಕ್ಚುಲಿ. ಯಾಕಂದ್ರೆ ಇದರಲ್ಲಿ ಎಣ್ಣೆ ಅಂಶ ಇದೆ, ಪ್ರೋಟೀನ್ ಅಂಶ ಇದೆ, ವಿಟಮಿನ್ಸ್ ಇದೆ. ಹಂಗಾಗಿ ಮತ್ತೆ ಸರಳವಾಗಿ ಜೀರ್ಣವಾಗೋದ್ರಿಂದ ಇದನ್ನ ನಾವು ಒಂದು ಬಡವರ ಬಾದಾಮಿ ಅಂತ ಕರಿಬಹುದು. ಮತ್ತೆ ಇದನ್ನು ಬೆಳೆದ್ರಿಂದ ನಮಗೆ ಮಣ್ಣಿನ ಫಲವತ್ತತೆನೂ ಇಂಪ್ರೂವ್ ಆಗ್ತದೆ. ಯಾಕಂದ್ರೆ ಇದು ನಿಸರ್ಗದಲ್ಲಿರುವ ಸಾರಜನಕವನ್ನ ಬೇರೆಲ್ಲಿ ಗಂಡಿರ್ತಾವಲ್ಲ, ಸಾರಜನಕವನ್ನ ಫಿಕ್ಸ್ ಮಾಡ್ತದೆ ಆಕ್ಚುಲಿ. ಹಿಂಗಾಗಿ ಏನಾಗ್ತದೆ ಅಂದ್ರೆ ನಮಗೆ ಒಂದು ಮಿನಿಮಮ್ ಒಂದು 20-25 ಯೂರಿಯಾ ಗೊಬ್ಬರ ಹಾಕೋದು ಕಡಿಮೆ ಮಾಡಬಹುದು ಮತ್ತೆ ಮಣ್ಣಿನ ಫಲವತ್ತತೆನೂ ಇಂಪ್ರೂವ್ ಆಗ್ತದೆ. ಅದಕ್ಕೋಸ್ಕರ ಯಾಕಂದ್ರೆ ನಿಸರ್ಗದಲ್ಲಿ 78% ಸಾರಜನಕ ಫ್ರೀ ಆಗಿರ್ತದೆ ಆಕ್ಚುಲಿ, ಅದು ಅನಿಲ ರೂಪದಲ್ಲಿರ್ತದೆ ಆಕ್ಚುಲಿ. ಈ ಬೆಳೆಗೆ ತಗೋಬೇಕಾದ್ರೆ ಘನ ಅಥವಾ ದ್ರವ ರೂಪ ಬೇಕು. ಅದನ್ನ ಈ ಸಾರಜನಕವನ್ನ ಬೇರಿನ ಗಂಟಲ್ಲಿ ಫಿಕ್ಸ್ ಮಾಡ್ಬಿಡುತ್ತೆ ಆಕ್ಚುಲಿ. ಬೇರಿನಲ್ಲಿ ಗಂಟೆ ಫಿಕ್ಸ್ ಮಾಡಿದಾಗ ನಾವೊಂದು 20 ಯೂರಿಯಾ ಗೊಬ್ಬರವನ್ನ ಹಾಕದ ಕಡಿಮೆ ಮಾಡಬಹುದು. ಅದಕ್ಕೋಸ್ಕರ ಶೇಂಗಾ ಬಹಳ ಮಹತ್ವ. ಇದನ್ನ ನಾವು ಹೇಳಿದ್ವಿ ನಿಮಗೆ, ಚಿತ್ರದುರ್ಗ ಇರ್ಬೋದು, ಆಮ್ಯಾಕ ಧಾರವಾಡ ಇರ್ಬೋದು, ದಾವಣಗೆರೆ ಇರ್ಬೋದು, ಗುಲ್ಬರ್ಗ, ಹಾವೇರಿ, ಗದಗ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬೆಳೀತಾ ಇದ್ದಾರೆ ಆಕ್ಚುಲಿ. ಆದ್ರೆ ಇತ್ತೀಚಿನ ದಿನದಲ್ಲಿ ನಮಗೆ ಇಳುವರಿ ಕಡಿಮೆ ಆಗ್ತದೆ, ಇಳುವರಿ ವರ್ಷಕ್ಕೋಸ್ಕರ ಕುಂಠಿತವಾಗ್ತದೆ. ಒಂದು, ನಮಗೆ ಸರಿಯಾದ ಸಮಯಕ್ಕೆ ಮಳೆ ಆಗ್ತಾ ಇರಲ್ಲ, ಅದು ಒಂದು ಸಮಸ್ಯೆ. ನೀರಿನ ಒಂದು ಕೊರತೆ ಇರಬಹುದು. ಆಮ್ಯಾಕೆ ನಮಗೆ ಬೀಜೋಪಚಾರ ಮಾಡಲ್ಲ. ಏನಾಗಿದೆ ಅಂತಂದ್ರೆ ನಮಗೆ ರೋಗಗಳು ಜಾಸ್ತಿ ಆಗ್ತವೆ ಆಕ್ಚುಲಿ. ಏನಂತಂದ್ರೆ ಕತ್ತು ಕೊಳೆ ರೋಗ ಇರಬಹುದು, ಅಥವಾ ಸರುಗು ರೋಗ ಇರಬಹುದು, ಅಥವಾ ಲೀಪ್ ಮೈನರ್ ಅಂತ ಹೇಳ್ತಾರೆ, ಸುಳಿ ಪುಚ್ಚಿ ಅಂತ ಹೇಳ್ತಾರೆ. ಈ ತರ ಈ ಒಂದು ಸಮಸ್ಯೆಯಿಂದ ಏನಂದ್ರೆ ಇಳುವರಿ ಕಡಿಮೆ ಆಗ್ತಾ ಇರುತ್ತೆ ಆಕ್ಚುಲಿ. ನಂತರ ಪೋಷಕಾಂಶ ನಿರ್ವಹಣೆ, ನಾವು ಸಮ ಪ್ರಮಾಣದ ಪೋಷಕಾಂಶಗಳನ್ನು ಬಳಸಬೇಕು. ಯಾವುದೇ ಒಂದು ಬೆಳೆ ಸದೃಢವಾಗಿ ಬೆಳಿಬೇಕಾದ್ರೆ ನಾವು ಸಮ ಪ್ರಮಾಣದ ಪೋಷಕಾಂಶಗಳನ್ನು ಹಾಕಬೇಕು. ಹಾಕಲ್ಲ ರೈತರು, ಏನ್ ಮಾಡ್ಬಿಡ್ತವೆ, ಬರೀ DAP ಅಥವಾ ಯೂರಿಯಾ ಗೊಬ್ಬರ ಹಾಕ್ತವೆ. ಯಾಕಂದ್ರೆ ಒಂದು ಪ್ರತಿಯೊಂದು ಬೆಳೆ ಚೆನ್ನಾಗಿ ಬೆಳಿಬೇಕಾದ್ರೆ 17 ಪೋಷಕಾಂಶಗಳು ಬೇಕು. ಆ 17 ಪೋಷಕಾಂಶ ಇದ್ರೆ ನಮಗೆ ಬೆಳೆ ಚೆನ್ನಾಗಿ ಬೆಳೀತತೆ, ಹೆಚ್ಚಿನ ಇಳುವರಿ ಕೊಡ್ತತೆ, ನಮಗೆ ಒಂದು ಉತ್ತಮ ಗುಣಮಟ್ಟದ ಮೇವನ್ನು ಸಹ ಏನಂತಂದ್ರೆ ಪಡ್ಕೋಬಹುದು. ಇದು ಒಂದು ಮಹತ್ವ. ಮತ್ತೆ ಇನ್ನೊಂದು ಏನಂತಂದ್ರೆ ಬೀಜೋಪಚಾರ ಯಾರು ಮಾಡಂಗಿಲ್ಲ. ನಾವೇಳ್ತೋ ರೈತರಿಗೆ ಬೀಜೋಪಚಾರ ಮಾಡಿ, ಬೀಜೋಪಚಾರ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಹೆಂಗ ಚುಚ್ಚುಮದ್ದು ಹಾಕ್ಸ್ತೇವಲ್ಲ ಆ ತರ ಬೀಜೋಪಚಾರ ಮಾಡಿದ್ರೆ ಸುಮಾರು ನಾವೇನಂತಂದ್ರೆ ಒಂದು 2,000 ರೂಪಾಯಿ ಉಳಿತಾಯ ಮಾಡ್ಕೋಬಹುದು. ಯಾಕಂದ್ರೆ ಮುಂದೆ ಬರುವಂತ ರೋಗವನ್ನ ತಡೆಗಟ್ಟಬಹುದು. ಈ ತರ ನಾವು ರೈತರಿಗೆ ಒಂದು ಇದರ ಮಹತ್ವ, ಒಂದು ಬಡವರ ಬಾದಾಮಿ ಅಂತ ಕರೀತಾರೆ, ಎಣ್ಣೆ ಅಂಶ ಪ್ರೋಟೀನ್ ಅಂಶ ಸಿಗ್ತದೆ, ನಂತರ ಮಣ್ಣಿನ ಫಲವತ್ತತೆ ಇಂಪ್ರೂವ್ ಆಗ್ತದೆ. ಮತ್ತೆ ಈ ಸಮಸ್ಯೆಗಳು ಹೇಳಿದೆ ನಿಮಗೆ, ಇಳುವರಿ ಯಾಕೆ ಕುಂಠಿತವಾಗ್ತದೆ, ನಾವೇನಂತಂದ್ರೆ ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡಬೇಕು, ಸರಿಯಾದ ತಳಿಗಳನ್ನ ಉಪಯೋಗ ಮಾಡ್ಕೋಬೇಕು, ಆಮ್ಯಾಕೆ ಸಮ ಪ್ರಮಾಣದ ಗೊಬ್ಬರಗಳನ್ನ ಬಳಸಬೇಕು, ಆಮ್ಯಾಕೆ ಸರಿಯಾದ ಸಮಯದಲ್ಲಿ ಕೀಟ ಮತ್ತು ರೋಗಗಳನ್ನ ಹತೋಟಿ ಮಾಡಬೇಕು. ಇದರಿಂದ ನಾವು ಹೆಚ್ಚಿನ ಇಳುವರಿನ ಪಡ್ಕೋಬಹುದು. ಸರಿ, ನಾವು ಕಳೆದ ಒಂದು 3 ವರ್ಷದಲ್ಲಿ ಗಮನಿಸಿದ್ರೆ 3 ವರ್ಷದ ಕೆಳಗೆ ಶೇಂಗಾ ಇಳುವರಿ ಬಹಳ ಚೆನ್ನಾಗಿ ಬಂತು. ಅವಾಗ ಸ್ವಲ್ಪ ತಕ್ಕ ಮಟ್ಟಿಗೆ ಏನು ಮಳೆ ಜಾಸ್ತಿ ಅಂತ ಆಗ್ಲಿಲ್ಲ, ಏನು ಮಿನಿಮಮ್ ಆಗಿ ಅಂದ್ರೆ ಸಾಧಾರಣ ಮಳೆ ಆದಂಗಾಯ್ತು, ಹಂಗಾಗಿ ಒಳ್ಳೆ ಇಳುವರಿ ಬಂತು. ಆದ್ರೆ ಕಳೆದ 2 ವರ್ಷದಲ್ಲಿ ಎಲ್ಲೆಲ್ಲಿ ಶೇಂಗಾ ಬೆಳೀತಾರೆ ಅಲ್ಲೆಲ್ಲ ಬೆಳೆ ನಷ್ಟ ಆಗಿದೆ. ಕಾರಣ ಅತಿ ಹೆಚ್ಚು ಮಳೆಯಿಂದ ಈ ಸಮಸ್ಯೆ ಆಯ್ತು. ಕಳೆದ ವರ್ಷ ಕೊನೆಯ ಸಂದರ್ಭದಲ್ಲಿ ಸಾಕಷ್ಟು ಮಳೆ ಬಂದು ಬೆಳೆ ನಷ್ಟ ಆಯ್ತು. ಅದರಲ್ಲಿ ನಮ್ಮ ವಿಜ್ಞಾನಿಗಳು ಕೆಲವರು ಹೇಳ್ತಾರೆ ತಳಿಗಳ ಆಯ್ಕೆ ಬಹಳ ಮುಖ್ಯ ಅಂತಂತೇಳಿ. ಅಂದ್ರೆ ಯಾವ ಒಂದು ಏರಿಯಾಕ್ಕೆ ಯಾವ ತಳಿ ಸೂಕ್ತ ಅಂತ ಅದನ್ನ ನೋಡಿ ಆಯ್ಕೆ ಮಾಡ್ಕೋಬೇಕಂದ್ರೆ ಈ ತಳಿಗಳ ಒಂದು ಮಹತ್ವದ ಬಗ್ಗೆ ಹೇಳಿ ಸರ್. ಈಗ ಅದು ಅಷ್ಟೇ, ಯಾಕಂದ್ರೆ ನಮ್ಮ ಪ್ರದೇಶಕ್ಕೆ ಯಾವ ತಳಿ ಸೂಕ್ತ ಆ ತಳಿನ ಸೆಲೆಕ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಈಗ ನಾವು TME2 ಏನೆಲ್ಲ ಬೆಳೀತಾ ಇದ್ದೇವೆ, ಆಕ್ಚುಲಿ ಚೆನ್ನಾಗಿ ಬರ್ತದೆ, ಏನು ಸಮಸ್ಯೆ ಇಲ್ಲ. ಏನಾಯ್ತು ಅಂದ್ರೆ ಕಳೆದ ಒಂದು ಸುಮಾರು ಒಂದು 50 ವರ್ಷದ ಹಿಂದಿನ ತಳಿಗಳು, ಹಂಗಾಗಿ ಏನಾಗ್ತೈತೆ ಅಂದ್ರೆ ನಮಗೆ ಅದರ ಒಂದು ಪ್ಯೂರಿಟಿ ಕಳ್ಕೊಂಬಿಟ್ಟಿರ್ತದೆ ಆಕ್ಚುಲಿ. ಅದಕ್ಕೋಸ್ಕರ ಈಗ ಹೊಸ ಹೊಸ ತಳಿ ಬರ್ತಾ ಇದೆ ಆಕ್ಚುಲಿ. ಈಗ ಏನಂತಂದ್ರೆ DH256 ಅಂತ ಮೊನ್ನೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗದ ರಿಲೀಸ್ ಆಗಿದೆ ಆಕ್ಚುಲಿ, DH256 ಅಂತ ಇದೆ, ಅದು ಚೆನ್ನಾಗಿ ಬರ್ತದೆ ಆಕ್ಚುಲಿ. ಇನ್ನೊಂದು ಈ ಕದ್ರಿ ಲೇಪಾಕ್ಷಿ ಅಂತ ಬರ್ತದೆ, ಕದ್ರಿ ಲೇಪಾಕ್ಷಿ ಅಂತ ಹೇಳಿದ್ರು ನಿಮಗೆ ಚೆನ್ನಾಗಿ ಇಳುವರಿ ಕೊಡ್ತದೆ ಅಂತ, ಅದನ್ನು ಸಹ ಏನಂತಂದ್ರೆ ಉಪಯೋಗ ಮಾಡ್ಕೋಬಹುದು. ಸ್ವಲ್ಪ ಏನಂದ್ರೆ ಕದ್ರಿ ಲೇಪಾಕ್ಷಿ ಅಂದ್ರೆ ಒಂದು ಈ TME2 ಒಂದು 15-20 ದಿವಸ ಲೇಟಾಗಿ ಕಟಾವ್ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾವೇನಂತಂದ್ರೆ ಈ TME2 ಅಂದ್ರೆ 100-120 ದಿವಸಕ್ಕೆ ಕಟಾವ್ ಬರ್ತದೆ, ಇದೇನಲ್ಲ ಒಂದು 130 ದಿವಸಕ್ಕೆ ಕಟಾವ್ ಬರ್ತದೆ ಕದ್ರಿ ಲೇಪಾಕ್ಷಿ ಅಂತ. ಮತ್ತೆ ಹೆಚ್ಚಿನ ಇಳುವರಿ ಕೊಡ್ತದೆ, ಮತ್ತೆ ಇವನ್ ಎಣ್ಣೆ ಅಂಶನೂ ಜಾಸ್ತಿ ಇದೆ, ಒಂದು 48-53% ಎಣ್ಣೆ ಅಂಶನೂ ಜಾಸ್ತಿ ಇದೆ, ಮತ್ತೆ ಹೆಚ್ಚಿನ ಇಳುವರಿ ಕೊಡ್ತಿದೆ. ಮತ್ತೆ ಇದೇನಂತಂದ್ರೆ ಮೇವು ಗುಣಮಟ್ಟವಾಗಿರ್ತದೆ ಈ ಕದ್ರಿ ಲೇಪಾಕ್ಷಿದು. ಬೇರೆ ನೋಡಿದ್ರೆ ಈ ಚುಕ್ಕಿ ರೋಗ ಬಂದ್ಬಿಡ್ತದೆ ಆಕ್ಚುಲಿ ನಮ್ಮ TME2 ಇರ್ಬೋದು ಬೇರೆ ತಳಿಗೆ. ನಾವು ಅದಕ್ಕೋಸ್ಕರ ಅದು ಚುಕ್ಕಿ ರೋಗನು ಸಹ ಏನಂತಂದ್ರೆ ಕಡಿಮೆ ಇದೆ, ಕದ್ರಿ ಲೇಪಾಕ್ಷಿ ತಳಿನ ಉಪಯೋಗ ಮಾಡ್ಕೋಬಹುದು, ಏನ್ ಸಮಸ್ಯೆ ಇಲ್ಲ. ಆಮ್ಯಾಕೆ ರೈತರಿಗೆ ಇನ್ನೊಂದು ಹೇಳೋದಂದ್ರೆ ನಾವು ವರ್ಷ ವರ್ಷ ಬೀಜಗಳನ್ನ ಕೊಂಡ್ಕೋಬಾರ್ದು. ಯಾಕಂದ್ರೆ ನಾವು ಬೆಳೆದಂತ ಬೀಜಗಳನ್ನ ನಾವು ಒಂದ್ಸತ ನಾವು ಈ ಒಂದು ಸರ್ಟಿಫಿಕೇಟ್ ಶೀಟ್ಸ್ ಅಂತ ಹೇಳ್ತಾರೆ, ಅದನ್ನ ಒಂದು ಆ ಬೀಜಗಳನ್ನ ತಗೊಂಬಂದ್ಬಿಟ್ರೆ ನಾವು 3 ವರ್ಷ ಮಟ್ಟನೂ ನಾವು ಅದೇ ಬೀಜಗಳನ್ನ ಉಪಯೋಗ ಮಾಡ್ಕೋಬಹುದು. ಯಾಕಂತ ಹೇಳ್ತಾನೆ ಅಂತಂದ್ರೆ ಈಗ ಕದ್ರಿ ಲೇಪಾಕ್ಷಿ ಬೇಕಾಗಿರ್ತದೆ ನಮ್ಗೆ ಆಕ್ಚುಲಿ. ಈಗ ನೆಕ್ಸ್ಟ್ ನಾವು ಕರಿಪಲ್ಲಿ ಬಿತ್ತಬೇಕಾದ್ರೆ ಬೇಸಿಗೆಯಲ್ಲಿ ಸ್ವಲ್ಪ ಏರಿಯಾದಲ್ಲಿ ಹಾಕಿದ್ದು ಅದನ್ನೇ ಆ ಸೀಡ್ಸ್ ಅನ್ನು ಉಪಯೋಗ ಮಾಡ್ಕೊಂಡು ನಾವು ಒಂದು ಮುಂಗಾರಿನಲ್ಲಿ ಬೆಳಿಬಹುದು. ಇನ್ನೊಂದೇನಂತಂದ್ರೆ ನಾವು ಸ್ವಂತಕ್ಕೆ ಬೀಜ ಇಟ್ಕೋಬೇಕಂತಂದ್ರೆ ರೇಟು ಭಾಳ ವೇರಿಯೇಷನ್ ಆಗ್ಬಿಡ್ತದೆ ಆಕ್ಚುಲಿ. ಈಗ ನಾವು ಬೀಜ ತಗೊಳ್ಬೇಕಾರ 8,000 ಇರ್ತತಿ, ನಾವು ಮಾರಬೇಕಾದ್ರೆ 4,000 ಇರ್ತತಿ. ಅದಕ್ಕೋಸ್ಕರ ನಾವು ಬೇಸಾಯದ ಖರ್ಚನ್ನು ಕಡಿಮೆ ಮಾಡಬೇಕಾದ್ರೆ ಇದು ಭಾಳ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾವು ರೈತರು ಚೆನ್ನಾಗಿ ಅದನ್ನು ಒಂದು ಸರಿಯಾದ ಸ್ವಲ್ಪ ಒಣಗಿಸಿ ಚೆನ್ನಾಗಿ ನಾವು ಅದಕ್ಕೆ ಸ್ವಲ್ಪ ಏನಾದರೂ ಹುಳ ಸಮಸ್ಯೆ ಅಂದರೆ ಮೆಲೆತಿನ್ ಪೌಡರ್ ಡಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಬೀಜವನ್ನು ಉಪಯೋಗ ಮಾಡ್ಬೋದು. ಇದರಿಂದ ಒಂದು 3-4,000 ರೂಪಾಯಿ ಉಳಿತಾಯ ಮಾಡ್ಕೋಬಹುದು. ಅದೇ ಥರ K6 ಅಂತ ಇದೆ ಆ್ಯಕ್ಚುಲಿ, ಅದನ್ನು ಸಹ ಏನಂದ್ರೆ ಉಪಯೋಗ ಮಾಡ್ಕೋಬಹುದು. ಅದು ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ, ಚೆನ್ನಾಗಿ ಕಾಯಿ ಹಿಡಿತೈತೆ. ಅದು ಸಹ ಏನಂತಂದ್ರೆ 100-110 ದಿವಸಕ್ಕೆ ಕಟಾವ್ ಬರ್ತದೆ. ಈ ತರ ನೀವು ನೋಡಬೇಕು, TME2 ಉಪಯೋಗ ಮಾಡಬಹುದು, ಕದ್ರಿ ಲೇಪಾಕ್ಷಿನ ಉಪಯೋಗ ಮಾಡ್ಕೋಬಹುದು, ಅಥವಾ K6 ಅಂತ ಬರ್ತದೆ, ಮತ್ತೆ ಇನ್ನೊಂದು ನಮ್ಮ ಈಗ ಮೊನ್ನೆ ರಿಲೀಸ್ ಆಗಿದ DH256 ಅಂತ. ಈ ತಳಿಗಳನ್ನ ನಾವು ಉಪಯೋಗ ಮಾಡ್ಕೋಬಹುದು. ಹಿಂಗಾರಿನಲ್ಲಿ ಬೆಳಿಬಹುದು, ಮುಂಗಾರಿನಲ್ಲಿ ಸಹ ಏನಂತಂದ್ರೆ ಈ ಕದ್ರಿ ಲೇಪಾಕ್ಷಿನ ಉಪಯೋಗ ಮಾಡಬಹುದು ಈ ತರ. ಯಾಕಂದ್ರೆ ನಾವು ಒಂದು ತಳಿಯನ್ನ ಚೆನ್ನಾಗಿ ಮಾಡ್ಬೇಕಾದ್ರೆ ಹೆಚ್ಚಿನ ಇಳುವರಿ ಪಡ್ಕೋಬೇಕಂದ್ರೆ ನಾವು ತಳಿಗಳನ್ನ ಆಯ್ಕೆ ಮಾಡೋದು ಬಹಳ ಇಂಪಾರ್ಟೆಂಟು. ನೀವು ಕದ್ರಿ ಲೇಪಾಕ್ಷಿನ ಉಪಯೋಗ ಮಾಡೋದು ಬಹಳ ಚೆನ್ನಾಗಿ, ಯಾಕಂದ್ರೆ ನಮಗೆ ಈಗ TME2 ಚೆನ್ನಾಗಿದೆ ಆಕ್ಚುಲಿ. ಯಾಕೆ ಬೇಡ ಅಂತಂದ್ರೆ ಈಗ ನಮ್ಗೆ ಕಳೆದ ಒಂದು 50 ವರ್ಷದಿಂದ ಆ ತಳಿನ ಉಪಯೋಗ ಮಾಡ್ತಾ ಇರ್ತವೆ, ಹಂಗಾಗಿ ನಮ್ಮ ಸರ್ಕಾರದಿಂದ ಸಬ್ಸಿಡಿ ಬಂದ್ ಮಾಡ್ಬಿಡ್ತಾರೆ ಆಕ್ಚುಲಿ. ಸಬ್ಸಿಡಿ ಬಂದ್ ಬಂದಾಗ ನಮಗೆ ಸಬ್ಸಿಡಿ ಸಿಗಂಗಿಲ್ಲ. ಅದಕ್ಕೋಸ್ಕರ ಎಷ್ಟು ಅಂದ್ರೆ 10 ವರ್ಷ ಒಳಗೆ ಯಾವ ಒಂದು ಬಿಡುಗಡೆಗೆ ಇರ್ತಲ್ಲ ಅಂತ ತಳಿಗಳನ್ನ ನಾವು ಉಪಯೋಗ ಮಾಡ್ಬೇಕು. ಅಂತದ್ರಲ್ಲಿ ಕದ್ರಿ ಲೇಪಾಕ್ಷಿ ಇದೆ, DH256 ಇದೆ, ಮತ್ತೆ ಇನ್ನೊಂದು K6 ಅನ್ನ ಉಪಯೋಗ ಮಾಡ್ಕೋಬಹುದು. ಇವು ತಳಿಗಳು. ನಮಗೆ ಬಿತ್ತನೆ ಕಾಲ ಬಹಳ ಇಂಪಾರ್ಟೆಂಟ್. ಬಿತ್ತನೆ ಕಾಲ ಅಂತಂದ್ರೆ ನಮ್ಗೆ ಏನಂತಂದ್ರೆ ಮುಂಗಾರಿನಲ್ಲಿ ಜೂನ್ ಇಂದ ಬಿತ್ತರೆ ಚೆನ್ನಾಗ, ಅಪ್ ಟು ಜುಲೈ ಸೆಕೆಂಡ್ ವೀಕ್ವರೆಗೂ ನಾವು ಈ ಶೇಂಗಾವನ್ನ ಬಿತ್ತನೆ ಮಾಡಬೇಕು. ಯಾಕಂದ್ರೆ ಸರಿಯಾದ ಸಮಯದಲ್ಲಿ ಲೇಟಾಗಿ ಬಿತ್ಬಿಟ್ರೆ ಏನಾಗ್ತದಂದ್ರೆ ಮಳೆ ಜಾಸ್ತಿ ಆಗಿಬಿಡ್ತೈತಿ, ಅವ ನಮಗೆ ಈ ಚಿಕ್ಕಿ ರೋಗ ಅಂತ ಬರ್ತಲ್ಲ ಅದು ಜಾಸ್ತಿ ಆಗಿಬಿಡೋದು, ರಸ್ಟ್ ಅಥವಾ ತುಕ್ಕು ರೋಗ ಜಾಸ್ತಿ ಆಗಿ ನಮಗೆ ಉತ್ತಮ ಗುಣಮಟ್ಟದ ಮೇವು ಬರಂಗಿಲ್ಲ, ಜಾಸ್ತಿ ಬೆಳೀತೈತೆ ಅಷ್ಟೇ. ಹಂಗಾಗಿ ಬಿತ್ತನೆ ಸಮಯ ಬಹಳ ಇಂಪಾರ್ಟೆಂಟು. ನಾವು ಮುಂಗಾರಿನಲ್ಲಿ ಯಾವ ಬಿತ್ಬೇಕಂದ್ರೆ ಜೂನಿಂದ ಹಿಡಿದು ಜುಲೈ ಸೆಕೆಂಡ್ವರೆಗೆ ಬಿತ್ತನೆ ಮಾಡಬಹುದು. ಸರ್, ತಾವು ಹೇಳಿದ್ರೆ ಅಂದ್ರೆ ಒಂದು ತಳಿಗಳ ಆಯ್ಕೆ ಎಷ್ಟು ಮಹತ್ವ ಅನ್ನೋದ್ರ ಬಗ್ಗೆ, ಯಾಕಂದ್ರೆ ನಮ್ಮ ಇಳುವರಿ ಚೆನ್ನಾಗಿ ಬರಬೇಕು, ನಮ್ಮ ಬೆಳೆ ಚೆನ್ನಾಗಿ ನಾವು ಲಾಭ ಪಡಿಬೇಕು ಅಂದ್ರೆ ಒಂದು ತಳಿಗಳ ಆಯ್ಕೆ ಬಹಳ ಮುಖ್ಯ ಆಗುತ್ತೆ. ನಮ್ಮ ರೈತರು ಹಾಗೆ ತರ್ತಾರೆ, ಬಿತ್ತನೆ ಮಾಡ್ತಾರೆ, ಇಷ್ಟೇ ಅವ್ರಿಗೇನು ಇನ್ನು ಸಾಂಪ್ರದಾಯಿಕವಾಗಿ ಏನು ಗೊತ್ತಿರುತ್ತೋ ಅದನ್ನಷ್ಟೇ ಫಾಲೋ ಮಾಡ್ತಾರೆ. ಈ ರೋಗ ಕೀಟಗಳು ಇಂಥವು ಏನು ಅದನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಕೆಲವೊಂದು ಪದ್ಧತಿಗಳನ್ನು ಅನುಸರಿಸಬೇಕಾಗುತ್ತೆ. ಬೀಜೋಪಚಾರ ಇರ್ಬೋದು ಅಥವಾ ಈ ಮಾಗಿ ಉಳುಮೆ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಈ ಬೀಜೋಪಚಾರ ಎಷ್ಟು ಮಹತ್ವ ಪಡ್ಕೊಂತೈತಿ ಈ ಶೇಂಗಾ ಬೆಳೆಯಲ್ಲಿ ಅನ್ನೋದ್ರ ಬಗ್ಗೆ ಹೇಳಿ ಸರ್. ಈಗ ಬೀಜೋಪಚಾರ ಬಹಳ ಇಂಪಾರ್ಟೆಂಟ್. ಹೆಂಗಂದ್ರೆ ನಾವು ಈಗ ನಮ್ಮ ಮಕ್ಕಳಿಗೆ ಚುಚ್ಚು ಮದ್ದು ಹಾಕ್ಸೋಲ್ಲ, ಆ ಥರ ಮುಂದೆ ಬರುವಂತಹ ರೋಗ ಇರ್ಬೋದು ಅದನ್ನ ತಡೆಗಟ್ಟಬಹುದು, ಕೀಟಬಾಧೆ ಇರ್ಬೋದು ತಡೆಗಟ್ಟಬಹುದು. ಈಗ ಶೇಂಗಾಗೆ ಪ್ರಮುಖವಾಗಿ ನಮಗೆ ಏನಂತಂದ್ರೆ ಬುಡಕೊಳಿ ರೋಗ ಅಂತ ಹೇಳ್ತಾರೆ ಅಥವಾ ಸರುಗು ರೋಗ ಅಂತ. ಅದು ಬಹಳ ಸಮಸ್ಯೆ ಇದೆ ಆಕ್ಚುಲಿ. ನಾನು ನೋಡ್ತಾ ಇರ್ತಾವಲ್ಲ ಮಿನಿಮಮ್ ಒಂದು 10-15% ಗಿಡಗಳೆಲ್ಲ ಒಣಗಿಬಿಟ್ಟಿರ್ತವೆ ಆಕ್ಚುಲಿ. ಅದಕ್ಕೋಸ್ಕರ ಬೀಜೋಪಚಾರ ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಈಗ ಶೇಂಗಾಕ್ಕೆ ನಾವೇನಂದ್ರೆ ಬಿತ್ತುವ ದಿವಸ ನಾವೇನಂತಂದ್ರೆ ಬೆಳಗ್ಗೆ ಎದ್ದಾಗ ನಾವು ಒಂದು ಕಾರ್ಬನ್ಡೈಜಮ್ ಅಂತ ಬರ್ತದೆ ಅಥವಾ ಕ್ಯಾಪ್ಟನ್ ಅಂತ, ಅಥವಾ ಕಾರ್ಬನ್ಡೈಜಮ್ ಅಂತರೂ ಸಿಗ್ತಿದೆ ಕೃಷಿ ಇಲಾಖೆಯಲ್ಲಿ ಸಿಗ್ತಿದೆ ಸಬ್ಸಿಡಿಯಲ್ಲಿ. ಅದನ್ನು 1 kg ಬೀಜಕ್ಕೆ 2 gram ಹಾಕಿ ನಾವು ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಮಾಡಿದ ನಂತರ ಒಂದು 1/2 hour ಆದಮೇಲೆ ಈ ಒಂದು ಕಾರ್ಬನ್ಡೈಜಮ್ ಮಾಡಿದ್ರೆ ಏನು ಲಾಭಗಳಂತಂದ್ರೆ ನಮಗೆ ಮುಂದೆ ಬರುವಂತಹ ಈ ಸೊರಗು ರೋಗ ಅಥವಾ ಬುಡಕೊಳೆ ರೋಗ ಅಥವಾ ಕಾಯಿ ಕಪ್ಪಾಕತ್ತಲ್ಲ ಆ ರೋಗವನ್ನು ಗಿಡಗಳಿಗೆ ಬರಂಗಿಲ್ಲ. ನೆಕ್ಸ್ಟ್ ಇನ್ನೊಂದೇನಂತಂದ್ರೆ ನಮಗೆ ಗೊಣ್ಣೆ ಮತ್ತು ಗೆದ್ದೆಗಳ ಸಮಸ್ಯೆ ಅಥವಾ ಬೇರು ಕಡಿಗಳ ಸಮಸ್ಯೆ ಇರ್ತತಿ. ಅವಾಗೂ ಸಹ ಏನಂತಂದ್ರೆ ನಾವು ಒಂದು ಬೀಜೋಪಚಾರ ಮಾಡಿದ್ರೆ ಕಡಿಮೆ ಆಗ್ತತೆ. ಆ್ಯಕ್ಚುಲಿ 1 kg ಬೀಜಕ್ಕೆ ಒಂದು 15 mL ಕ್ಲೋರೋಪೈರಿಪಾಸನ್ನು ನಾವು ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿದ್ರೆ ಭಾಳ ಚೆನ್ನಾಗಿ, ಇದರಿಂದ ಏನಾಗ್ತತಿ ನಮಗೆ ಕೀಟದ ರೋಗದ ಬಾಧೆ ಕಡಿಮೆ ಆಗ್ತತಿ. ಇನ್ನು ಜೈವಿಕ ಗೊಬ್ಬರಗಳಂತ ಬರ್ತವೆ ಆ್ಯಕ್ಚುಲಿ, ಭಾಳ ಇಂಪಾರ್ಟೆಂಟು. ಈಗಿನ ಕಾಲದಲ್ಲಿ ನಮಗೆ ಜೈವಿಕ ಗೊಬ್ಬರಗಳು ಬೇಕೇ ಬೇಕು. ಅದಕ್ಕೋಸ್ಕರ ಏನಕ್ಕಂತಂದ್ರೆ ನಾವು ಇದನ್ನು ಬೀಜೋಪಚಾರ ಮಾಡಿ 1 hour ಆದಮೇಲೆ ಅಥವಾ 1.5 hours ಆದಮೇಲೆ ನಾವು ಜೈವಿಕ ಗೊಬ್ಬರಗಳನ್ನು ಬೀಜೋಪಚಾರ ಮಾಡಬೇಕು. ಮೊದಲನೇದಾಗಿ ನಾವು ರೈಜೋಬಿಯಮನ್ನು ಬೀಜೋಪಚಾರ ಮಾಡಬೇಕು. 1 acre ಇದ್ದರೆ 200 grams ಅಷ್ಟು ಅಥವಾ 1 kg ಬೀಜಕ್ಕೆ 4 grams ರೈಜೋಬಿಯನ್ನು ಹಾಕಿ, ಇದು ಜಸ್ಟ್ 50 rupees ಸಿಗ್ತಿದೆ, ಭಾಳ ಇಲ್ಲ. ಇದು ನಾವು ಬೀಜೋಪಚಾರ ಮಾಡೋದ್ರಿಂದ ಏನು ಲಾಭ ಅಂತಂದರೆ ನಮಗೆ ಈ ನಿಸರ್ಗದಲ್ಲಿರುವ ಸಾರಜನಕ ಆ ಬೇರುಗಳನ್ನು ಫಿಕ್ಸ್ ಮಾಡಿ 25 kg ನಾವು ಯೂರಿಯಾ ಗೊಬ್ಬರ ಹಾಕೋದು ಕಡಿಮೆ ಮಾಡ್ಬೋದು. ನಂತರ ನಮಗೇನಂತಂದ್ರೆ ಇದು ರೈಜೋಬಿಯಮ್ ನಂತರ ನಮಗೆ ರಂಜಕ ಕರಗಸ ಅಣುಜೀವಿ ಅಂತ ಬರ್ತದೆ, PSP ಅಂತ ಹೇಳ್ತಾರೆ. ಸೊ ಇದು ಸಹ ಏನಂದ್ರೆ 1 kg 50 rupees ಇರುತ್ತೆ ಆ್ಯಕ್ಚುಲಿ. ಇದನ್ನು ನಾವು ಬೀಜೋಪಚಾರ ಮಾಡೋದ್ರಿಂದ ಇದು ಪ್ರತಿ ಕೆಜಿ ಬೀಜಕ್ಕೆ 4 grams. ಇದರಿಂದ ಏನು ಲಾಭ ಅಂತಂದ್ರೆ ನಮ್ಮ ಭೂಮಿಯಲ್ಲಿ ರಂಜಕ ಇರುತ್ತದೆ, ಅದು ಭೂಮಿಯಲ್ಲಿ ಚಲನವಲ್ಲೇ ಆಗಲ್ಲ. ನಾವು ಎಲ್ಲಿ DAP ಗೊಬ್ಬರ ಹಾಕ್ತೋ ಅಲ್ಲೇ ಇರ್ತದೆ ಆ್ಯಕ್ಚುಲಿ. ಹಂಗಾಗಿ ಏನಾಗ್ತಂದ್ರೆ ಈ ಅಣುಜೀವಿ ಹೋಗಿ ಎಲ್ಲಿ ಆ ರಂಜಕ ಇರುತ್ತೆ ಅದನ್ನು ಬಿಡುಗಡೆ ಮಾಡಿ ಆ ರೂಟಿಗೆ ಶೇಂಗ ಮಾಡ್ತಾ ಆ್ಯಕ್ಚುಲಿ. ಹಂಗಾಗಿ ನಾವು ಒಂದು 20 kg DAP ಗೊಬ್ಬರ ಹಾಕೋದ ಕಡಿಮೆ ಮಾಡ್ಬೋದು ನೋಡ್ರಿ. ಇದರಿಂದ ಲಾಭಗಳು. ಮತ್ತೆ ಇನ್ನೊಂದು ಟ್ರೈಕೋಡ್ರಮ ಅಂತ, ಅದು ಸಹ ಏನಂತ 1 kg ಬೀಜಕ್ಕೆ 4 grams ಹಾಕಿ ನಾವು ಬೀಜೋಪಚಾರ ಮಾಡಿದ್ರೆ ಮುಂದೆ ಬರುವಂತಹ ಸೊರಗು ರೋಗ ಮತ್ತೆ ಬುಡೆಕುಳ ರೋಗವನ್ನು ಕಾಯಿ ಕಪ್ಪೋದನ್ನು ತಡೆಗಟ್ಟಬಹುದು. ಈ ತರ ನಾವು ಬೀಜೋಪಚಾರ ಮಾಡೋದು. ಇನ್ನೊಂದೇನಂದ್ರೆ ಸರ್, ಈಗ ನಾವು ಈಗ ಹೇಳಿದ್ವಿ ನಿಮಗೆ ಕಾರ್ಬನ್ಡೈಜಮ್ ಮತ್ತು ಕ್ಲೋರೋಪೈರಿಯಸ್ ಮಾಡಮೇಲೆ ಈ ಅಣುಜೀವಿಗಳನ್ನು ಮಾಡೋದು ನಮಗೆ ಸ್ವಲ್ಪ ಯಾಕಂದ್ರೆ ಬಿತ್ತಬೇಕಾದ್ರೆ ಕೂರಿಗೆಯಲ್ಲಿ ಕಟ್ಕೊಂಡ್ಬಿಡ್ತಂತ ಹೇಳ್ತಾರೆ ರೈತರು. ಇಲ್ಲ ಅದ್ರ ಬದಲಿ ನಾವು ಮಾಡಕ್ಕಂದ್ರೆ ನಾವು ಬಿತ್ತಕ್ಕಿಂತ ಒಂದು 10 days ಮುಂಚೆ ಈ ಒಂದು 100 kg ಕೊಟ್ಟಿ ಗೊಬ್ಬರಕ್ಕೆ 1 kg ರಂಜಕ ರಕ್ಷಣ ಜೀವಿ, 1 kg ರೈಜೋಬಿಯಮ್, 1 kg ಟ್ರೈಕೋಡ್ರಮನ್ನ ಸ್ವಲ್ಪ ಗಿಡನೆಳಗಿಟ್ಟು ಹೀಪಿಟ್ಟು ಗೊಣ್ಣಿಚೀಲ ಹೊಚ್ಚಿ ಸ್ವಲ್ಪ ನೀರು ಹುಡ್ಕಂತ ಇದ್ದು ನಂತರ ನಾವು ಬಿತ್ತಬೇಕಾದ್ರೆ ಸಾಲಲ್ಲಿ ಹಾಕಿದ್ರು ನಡೀತೈತೆ ಆಕ್ಚುಲಿ. ನಾವೇನಂತಂದ್ರೆ ಬೀಜ ಜೊತೆ ಬೀಜೋಪಚಾರ ಮಾಡಲಿಲ್ಲ ಅಂದ್ರೆ ಆ ಥರ ಮಾಡ್ಕೋಬಹುದು. ಇನ್ನೊಂದೇಂದ್ರೆ ಈ ಬೀಜೋಪಚಾರ ಮಾಡೋದೆಲ್ಲ ಬಹಳ ಇಂಪಾರ್ಟೆಂಟ್, ಕೇರ್ ತಗೋಬೇಕು ಶೇಂಗಾದಲ್ಲಿ. ಯಾಕಂದ್ರೆ ನಾವು ಕೈಯಿಂದ ಯಾವತ್ತಿಗೆ ಕೈ ಆಡಬಾರ್ದು, ಯಾಕಂದ್ರೆ ಅದರ ಮೇಲಿನ ಪದರೆಲ್ಲ ಏನಾಗ್ತೈತೆ ಹಾರು ಹೋಗ್ಬಿಡುತ್ತೆ ಆ್ಯಕ್ಚುಲಿ. ಅದಕ್ಕೋಸ್ಕರ ಮಾಡ್ಕಂದ್ರೆ ನಮಗೆ ಒಂದು ಗುಣ್ಣಿ ಚೀಲದಲ್ಲಿ ಆ ಸೈಡ್ ಎರಡು ಸೈಡ್ ಹಿಡ್ಕೊಂಡು ನಾವು ಅಳಗಾಡಿಸಿ ನಾವೇನಂತಂದ್ರೆ ಫಸ್ಟ್ ನಾವೇನಂದ್ರೆ ಬೆಲ್ಲದ ಪಾನಕ ತಯಾರು ಮಾಡ್ಕೋಬೇಕು ರೈತರಿಗೆ. ಅದು ಒಂದು ಬೆಲ್ಲದ ಪಾನಕ ಅಂದ್ರೆ ಒಂದು 750 grams ಅಷ್ಟು ಬೆಲ್ಲವನ್ನು 1 liter ನೀರಿನಲ್ಲಿ ಅದನ್ನು ಕುದಿಸಿ ಆರಿಸಿ ನಂತರ ನಾವು ಈ ಒಂದು ಶೇಂಗಾದ ಮೇಲೆ ಚಿಮ್ಸ್ಬೇಕು. ಯಾಕಂದ್ರೆ ಅದು ಹಿಡ್ಕಂತತೆ ಈ ಅಣುಜೀವಿಗಳನ್ನು ಅಥವಾ ಈ ನಾವು ಹೇಳಿದ ಈ ಒಂದು ರೋಗನಾಶಕ ಗಿಡ ಹಿಡ್ಕಂತದೆ ಆ್ಯಕ್ಚುಲಿ. ಆ ಥರ ಮಾಡಿ ಬಿತ್ತನೆ ಮಾಡಿದ್ರೆ ಭಾಳ ಚೆನ್ನಾಗಿ, ನಂತರ ಅದನ್ನು ನೆರಳಲ್ಲಿ ಒಣಗಿಸಿ ನಾವು ಬಿತ್ತನೆ ಮಾಡಬಹುದು. ಅದು ಬಹಳ ಇಂಪಾರ್ಟೆಂಟು. ಮತ್ತು ಇನ್ನೊಂದೇನಂತಂದ್ರೆ ನಮಗೆ ಶೇಂಗಾದಲ್ಲಿ ಈ ಪೋಷಕಾಂಶಗಳ ನಿರ್ವಹಣೆ ಅದು ಬಹಳ ಮಹತ್ವ. ನಾವು ಹೇಳ್ತಾ ಇರ್ತವೆ ಆ್ಯಕ್ಚುಲಿ ರೈತರಿಗೆ ಏನಂತಂದ್ರೆ ನಾವು ಕೊಟ್ಟಿ ಗೊಬ್ಬರ ಹಾಕ್ರಿ. ಯಾಕೆ ಕೊಟ್ಟಿ ಗೊಬ್ಬರ ಹಾಕ್ಬೇಕಂದ್ರೆ ನಾವು ಹಾಕಿದ ಪೋಷಕಾಂಶಗಳು ಬೆಳೆಗೆ ಸಿಗಬೇಕಾದ್ರೆ ಭೂಮಿಯಲ್ಲಿ ಅಣುಜೀವಿ ಇರಬೇಕು. ಆ ಅಣುಜೀವಿ ಇದ್ರಷ್ಟೇ ನಾವು ಹಾಕಿದ ಗೊಬ್ಬರ ಆ ಬೆಳೆಗೆ ಸಿಗ್ತದೆ. ಅದಕ್ಕೋಸ್ಕರ ರೈತರಿಗೆ ಅಟ್ಲೀಸ್ಟ್ ಒಂದು 3 ವರ್ಷಕ್ಕೊಮ್ಮೆ ಆದರೂ ನಾವು ಶೇಂಗಾಕ್ಕೆ 1 ಟನ್ ಅಷ್ಟು ಕೊಟ್ಟಿ ಗೊಬ್ಬರವನ್ನ ಶೇಂಗಾ ಬಿತ್ತುವ 15 ಮುಂಚೆ ಹಾಕಬೇಕು. ನಂತರ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಒಂದು ಸಾಲಿನ ಸಾಲಿಗೆ 1 ಅಡಿ ಇರಬೇಕು, ಸಸಿಯಿಂದ ಸಸಿಗೆ 1-7 ಸೆಂಟಿಮೀಟರ್ ಅಷ್ಟು ಅಂತರ ಇದ್ರೆ ಸಾಕು. ಮತ್ತೇನಂತಂದ್ರೆ ಯಾವುದೇ ಬೆಳೆಯಲ್ಲಿ ಜಿಪ್ಸಮ್ ಹಾಕಬೇಕು, ಶೇಂಗಾಕ್ಕೆ ಹಾಕಲೇಬೇಕು. ಯಾಕೆ ಜಿಪ್ಸಮ್ ಹಾಕ್ಬೇಕಂದ್ರೆ ಜಿಪ್ಸಮ್ ಅಲ್ಲಿ ಸುಣ್ಣ ಮತ್ತು ಗಂಧಕ ಇರುವುದರಿಂದ ನಮಗೆ ಸುಣ್ಣ ಇರುವುದರಿಂದ ಏನಾಗ್ತೈತಿ, ಬೇರುಗಳು ದಡಸಾಗಿ ಬೆಳಿತೇವೆ, ಚೆನ್ನಾಗಿ ಕಾಯಿಗಳು ಗಟ್ಟಿರ್ತವೆ. ಮತ್ತೆ ಈ ಗಂಧಕ ಇರೋದ್ರಿಂದ ನಮಗೆ ಎಣ್ಣೆ ಅಂಶ ಜಾಸ್ತಿ ಆಗ್ತತಿ. ಯಾಕಂದ್ರೆ ನಾವು ಮಾರ್ಕೆಟಲ್ಲಿ ಮಾರ್ಬೇಕಾದ್ರೆ ಎಣ್ಣೆ ಅಂಶದ ಮೇಲೆ ನಮಗೆ ಈ ರೇಟ್ ಡಿಸೈಡ್ ಆಗ್ತತಿ. ಅದಕ್ಕೋಸ್ಕರ ನಾವು ಜಿಪ್ಸಮ್ ಹಾಕೋದ್ರಿಂದ ಒಂದು ಬೇರು ಚೆನ್ನಾಗಿ ಬೆಳಿತವು, ಸದೃಢವಾಗಿರ್ತವು, ಮತ್ತೆ ಎಣ್ಣೆ ಅಂಶ ಜಾಸ್ತಿ ಆಗ್ತತಿ, ನೆಲನು ಮೃದು ಆಗ್ತತಿ. ಅದಕ್ಕೋಸ್ಕರ 1 ಎಕರೆಗೆ ನಾವು ಬಿತ್ತೋ ಸಮಯದಲ್ಲಿ 200 ಕೆಜಿಯಷ್ಟು ಜಿಪ್ಸಮ್ ಅನ್ನ ಹಾಕಬೇಕು. ಇಲ್ಲ ನಾವು ಬಿತ್ತೋ ಸಮಯದಲ್ಲಿ ಹಾಕಲಿಲ್ಲ ಅಂದ್ರು ಹೂ ಬರೋ ಸಮಯದಲ್ಲಿ ಲಾಸ್ಟ್ ಎಡೆಕೊಂಡು ಹೊಡಿತೇವಲ್ಲ 40 ದಿವಸ ಆದಮೇಲೆ, ಆ ಸಮಯದಲ್ಲಿ ನಾವು ಸಾಲ ಪಕ್ಕದಲ್ಲಿ ಹಾಕಿ ಬೋದೇರಿಸ್ಬಿಟ್ರೆ ಸಾಕು, ಅವಾಗ ಹಾಕ್ಬೋದು. ಮತ್ತೆ 1-2 ಕೆಜಿಯಷ್ಟು ಬೋರಾನ್ ಅನ್ನ ಬಿತ್ತೋ ಸಮಯದಲ್ಲಿ. ಇದನ್ನ ಹಾಕೋದ್ರಿಂದ ಏನು ಲಾಭ ಅಂತಂದ್ರೆ ನಮಗೆ ಕಾಯಿ ಜಳ್ಳಾಗಿಲ್ಲ, ದಡಸಾಗಿ ಬರ್ತದೆ. ಮತ್ತೆ ರಾಸಾಯನಿಕ ಗೊಬ್ಬರಗಳು ನಾವು ಬಿತ್ತೋ ಸಮಯದಲ್ಲಿ 1 ಎಕರೆಗೆ ನಾವೇನಂತಂದ್ರೆ 1-60 ಕೆಜಿಯಷ್ಟು DAP ಗೊಬ್ಬರ, 20 ಕೆಜಿಯಷ್ಟು ನಾವು ಪೊಟ್ಯಾಸ್ ಗೊಬ್ಬರ ಹಾಕಿ ಸಾಕು. ಇಷ್ಟು ಗೊಬ್ಬರವನ್ನು ನಾವು ಹಾಕಿದ್ರೆ ನಾವು ಇವೇ ಸಮ ಪ್ರಮಾಣದ ಗೊಬ್ಬರ, ಹೆಚ್ಚಿಗೆನೆಲ್ಲ ಕಡಿಮೆ ಇಲ್ಲ. ನಾ ಹೇಳಿದೆ ನಿಮಗೆ ಒಂದು ಬೆಳೆ ಸಂಪೂರ್ಣ ಬೆಳಿಬೇಕಾದ್ರೆ 17 ಪೋಷಕಾಂಶ ಬೇಕು. ಅದಕ್ಕೋಸ್ಕರ ಕೊಟ್ಟಿ ಗೊಬ್ಬರದಲ್ಲಿ ಎಲ್ಲ ತರದ ಪೋಷಕಾಂಶ ಇರ್ತವೆ, ಅದ್ರ ಜೊತೆಗೆ ಈ ಒಂದು ರಾಸಾಯನಿಕ ಗೊಬ್ಬರನ ಬಳಸಬೇಕು. ಈ ತೀರ್ ಬಳಸೋದ್ರಿಂದ ನಮಗೇನಾಗ್ತದೆ ಅಂದ್ರೆ ಹೆಚ್ಚಿನ ಇಳುವರಿನ ಪಡ್ಕೋಬಹುದು. ಸರ್, ಈಗ ಒಂದು ತಳಿಗಳ ಮಹತ್ವ ಹೇಳಿದ್ರಿ, ಮತ್ತೆ ಬೀಜೋಪಚಾರದ ಮಹತ್ವವನ್ನು ಹೇಳಿದ್ರೆ ಇದ್ರ ಎಷ್ಟು ಮುಖ್ಯ ಶೇಂಗಾ ಬೆಳೆಯಲ್ಲಿ ಅಂತ. ಈ ಶೇಂಗಾ ಬೆಳೆ ಒಳ್ಳೆ ಇಳುವರಿ ಬರಬೇಕು, ಲಾಭದಾಯಕ ಆಗಬೇಕು ಅಂದ್ರೆ ಇನ್ನೂ ಒಂದು ಬಹಳ ಮುಖ್ಯವಾದ ಘಟ್ಟ ಅಂದ್ರೆ ಈ ಅಂತರ್ ಬೇಸಾಯ ಮಾಡೋದು ಮತ್ತು ಕಳೆ ನಿರ್ವಹಣೆ ಮಾಡೋದು. ಇದ್ರ ಬಗ್ಗೆ ಹೇಳಿ ಸರ್, ಯಾವ ರೀತಿ ಅದನ್ನ ನಮ್ಮ ರೈತರು ಅನುಸರಿಸಬೇಕು ಅಂತೇಳಿ. ಅದು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಗೊತ್ತಿದೆ ನಮಗೆ ಕಳೆಗಳಿಂದ ಸುಮಾರು 15-30% ಅಷ್ಟು ಇಳುವರಿ ಕಡಿಮೆ ಆಗ್ತದೆ. ಇನ್ನು ಜಾಸ್ತಿನ ಆಗ್ತಾ ಇದೆ 50% ಅಷ್ಟು. ಅದಕ್ಕೋಸ್ಕರ ಸರಿಯಾದ ಸಮಯದಲ್ಲಿ ನಾವು ಕಳೆ ನಿಯಂತ್ರಣ ಮಾಡೋದು ಬಹಳ ಇಂಪಾರ್ಟೆಂಟ್, ಅತ್ಯವಶ್ಯಕ ಶೇಂಗಾದಲ್ಲಿ. ಮತ್ತೆ ಇನ್ನೊಂದಿದೆ ಗಾದಿ ಮಾತು, ಈಗ ನಾವು 1 ವರ್ಷ ನಾವೇನಾದ್ರೂ ಬೀಜ ಬಿಟ್ರೆ ಕಳೆಗಳು 7 ವರ್ಷ ಮಟ್ಟಗಳು ನಮಗೆ ಕಳೆ ಬರ್ತಾ ಇರ್ತದೆ ಆಕ್ಚುಲಿ. ಅದಕ್ಕೋಸ್ಕರ ಕಳೆ ನಿಯಂತ್ರಣ ಮಾಡೋದು ಸರಿಯಾದ ಸಮಯದಲ್ಲಿ ಬಹಳ ಇಂಪಾರ್ಟೆಂಟ್. ಯಾವ ತರ ನಾವು ಕಳೆ ನಿಯಂತ್ರಣ ಮಾಡೋಕಂದ್ರೆ ಶೇಂಗಾದಲ್ಲಿ ನಾವು ಫಸ್ಟ್ ಎಡೆಕುಂಟಿ ಹೊಡಿ ಅಂತ ಹೇಳ್ತೇವೆ. ಶೇಂಗಾ ಹಾಕಿದ 20 ದಿವಸ ಆದ್ಮೇಲೆ, 30 ದಿವಸ ಆದ್ಮೇಲೆ ಲಾಸ್ಟ್ ಎಡೆಕುಂಟಿ 40 ದಿವಸ, ಜಾಸ್ತಿ 40 ದಿವಸ ಮೇಲೆ ಬೇಡ, 40 ದಿವಸ ಮಟ್ಟ. ಒಂದು 3 ಎಡೆಕುಂಟಿ ಹೊಡೋದು, ಕೈ ಕಳೆ ಇದ್ರೆ 1-2 ಸತ ಕೈ ಕಳೆ ತೆಗೆದು. ಇಲ್ಲ ಸರ್, ನಮಗೆ ಒಂದು ಈಗ ಕಂಟಿನ್ಯೂಸ್ ಮಳೆ ಬರ್ತಾ ಇರ್ತತಿ ಅಥವಾ ನಮಗೆ ಆ ಲೇಬರ್ ಸಮಸ್ಯೆ ಅಂತರ್ ಬೇಸಾಯ ಮಾಡೋಕ್ಕಾಗಲ್ಲ ಅಂತ ಸಮಯದಲ್ಲಿ ನಾವು ಒಂದು ಈ ಕಳೆನಾಶಕವನ್ನು ಉಪಯೋಗ ಮಾಡ್ಕೋಬಹುದು. ಫಸ್ಟ್ ನಾವು ಅಂತರ್ ಬೇಸಾಯಕ್ಕೆ ಮಹತ್ವ ಕೊಡಬೇಕು. ಅಂತರ್ ಬೇಸಾಯ ಮಾಡೋದ್ರಿಂದ ಲಾಭಗಳು ಜಾಸ್ತಿ ಇದಾವು. ಒಂದು ಮಣ್ಣಿನ ತೇವಾಂಶ ಕಾಪಾಡ್ತತಿ, ರೂಟ್ಗಳು ಉಸಿರಾಟ ಚೆನ್ನಾಗಿ ಆಗ್ತತಿ, ಅದನ್ನ ಮಾಡ್ಕೋಬಹುದು. ಮತ್ತೆ ಸೆಕೆಂಡು ಕೈ ಕಳೆ ತೆಗಿಬಹುದು. ಲಾಸ್ಟ್ ಆಪ್ಷನ್ ಅಂದ್ರೆ ನಾವು ಕಳೆನಾಶಕವನ್ನು ಉಪಯೋಗ ಮಾಡ್ಕೋಬಹುದು. ಈಗ ಅಲ್ಲಾ ಕ್ಲೋರ್ ಅಂತ ಬರ್ತದೆ ಆಕ್ಚುಲಿ, ನಾವು ಶೇಂಗಾ ಬಿತ್ತಿದ ದಿವಸ ಅಥವಾ ಮರುದಿವಸ 1 ಲೀಟರ್ ನೀರಿಗೆ 3 ml ಹಾಕಿ ನಾವು ಯಾವಾಗ ಅಂದ್ರೆ ಶೇಂಗಾ ಬಿತ್ತಿಸ ಒಟ್ಟು 48 ತಾಸೊಳಗೆ ನಾವು ಶೇಂಗಾಕ್ಕೆ ಉಪಯೋಗ ಮಾಡ್ಕೋಬಹುದು. ಇದರಿಂದ ನಮಗೆ ಒಂದು 25-30 ದಿವಸ ಕಳೆ ಬರಂಗಿಲ್ಲ. ಇಲ್ಲ ಸರ್, ನಾವು ಈಗ ಸ್ಟಾರ್ಟಿಂಗ್ ಕಳೆನಾಶಕ ಹೊಡೆದಿಲ್ಲ, ಈಗ ನಾವು ಮಿಡ್ಲ್ 20 ದಿವಸ ಆಗಿದೆ, ಬಹಳ ಕಳೆ ಬಂದಾಗ ಅವಾಗೂ ಸಹ ಏನಂತಂದ್ರೆ ಇಮೆಜಾಥಫರ್ ಅಂತ ಬರ್ತದೆ ಆಕ್ಚುಲಿ. ಈ ಕಳೆನಾಶಕವನ್ನು ಉಪಯೋಗ ಮಾಡಬಹುದು. ಯಾವಾಗಂದ್ರೆ ಶೇಂಗಾ ಹಾಕಿ 20-25 ದಿವಸ ನಂತರ ಪ್ರತಿ ಲೀಟರ್ ನೀರಿಗೆ 1.5 ml ಪ್ರತಿ ಲೀಟರ್ ಹಾಕಿ ನಾವು ಇಮೆಜಾಥಫರ್ ನ ಸಿಂಪಡಣೆ ಮಾಡಬಹುದು. ಇದರಿಂದ ನಾವು ಸಂಪೂರ್ಣವಾದ ಕಳೆಗಳನ್ನು ಹತೋಟಿ ಮಾಡಬಹುದು. ಈ ತರ ನಾವು ಅಂತರ್ ಬೇಸಾಯ ಮತ್ತು ನಮಗೆ ಒಂದು ಕಳೆ ನಿರ್ವಹಣೆ ಮಾಡ್ಕೋಬಹುದು. ಆಮ್ಯಾಕೆ ಇನ್ನೊಂದೇನಂತಂದ್ರೆ ನಮಗೆ ಶೇಂಗಾ ಹೂ ಹಾಕ್ತಾ ಇರ್ತದೆ ಆಕ್ಚುಲಿ. ಆ ಸಮಯದಲ್ಲಿ ನಮಗೆ ಒಂದು 0.1% ಅಂತ ಬೋರಾಕ್ಸ್ ಅಂತ ಬರ್ತದೆ, ಅದನ್ನು ನಾವು ಅಥವಾ 1 ml 1 ಲೀಟರ್ ಹಾಕಿ ನಾವು ಸಿಂಪಡಣೆ ಮಾಡೋದ್ರಿಂದ ಏನಾಗ್ತದೆ, ಕಾಯಿ ಜಳ್ಳಾಗಿಲ್ಲ, ಚೆನ್ನಾಗಿ ಬರ್ತದೆ, ಹೆಚ್ಚಿನ ಇಳುವರಿನ ಪಡ್ಕೋಬಹುದು. ಈ ತರ ನಾವೇನಂತಂದ್ರೆ ಒಂದು ಶೇಂಗಾದಲ್ಲಿ ಹೆಚ್ಚಿನ ಇಳುವರಿ ಪಡ್ಕೋಬೇಕಾದ್ರೆ ನಾವು ಸ್ಟಾರ್ಟಿಂಗ್ ದ ಹೇಳಿದೆ ಅದರ ಮಹತ್ವ ಏನು, ಮತ್ತೆ ಅದನ್ನ ಯಾವ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು, ಮತ್ತೆ ಅದಕ್ಕೆ ಯಾವ ಒಂದು ಬೀಜೋಪಚಾರ ಮಾಡಬೇಕು, ಬೀಜೋಪಚಾರದಿಂದ ಏನು ಲಾಭಗಳಾಗ್ತವೆ ಆಕ್ಚುವಲ್ಲಿ, ಯಾವ ಸಮಯದಲ್ಲಿ ಬಿತ್ತನೆ ಮಾಡಬೇಕು, ಯಾವ ಥರದ ಒಂದು ಗೊಬ್ಬರಗಳನ್ನು ಬಳಸಬೇಕು, ಮತ್ತು ಇನ್ನೊಂದೇನಂತಂದ್ರೆ ನಿಮಗೆ ಯಾವ ಥರ ಅಂತರ ಬೇಸಾಯ ಮಾಡಬೇಕು, ಕಳೆ ನಿಯಂತ್ರಣ ಮಾಡಬೇಕು. ಈ ಥರ ನಾವು ಯಾವುದೇ ಒಂದು ಈಗ ಕೃಷಿಯಲ್ಲಿ ಒಂದು ಹೇಳ್ತಾರೆ ಆ್ಯಕ್ಚುಲಿ, ನಮ್ಮ ನೆಹರು ಅವರು ಹೇಳಿದ್ರು ಎವ್ರಿಥಿಂಗ್ ಕ್ಯಾನ್ ವೇಟ್ ಬಟ್ ಅಗ್ರಿಕಲ್ಚರ್ ಕೆನಾಟ್ ವೇಟ್ ಅಂತ ಹೇಳ್ತಾರೆ. ಅಂದರೆ ನಾವು ಸರಿಯಾದ ಸಮಯಕ್ಕೆ ನಾವು ಯಾವುದೇ ಒಂದು ಬೇಸಾಯಗಳನ್ನು ಪದ್ಧತಿನ ಅಳವಡಿಸಿಕೊಳ್ಳಿಲ್ಲ ಅಂದ್ರೆ ನಾವು ಇಳುವರಿ ಪಡ್ಕೊಳಕ್ ಸಾಧ್ಯನಿಲ್ಲ. ಅದಕ್ಕೆ ಮತ್ತೆ ನಿಮಗೆ ರೋಗದ ಬಗ್ಗೆಯೂ ಬೇಕಾದ್ರೆ ಕೀಟ ಬಗ್ಗೆ, ಇದರಲ್ಲಿ ಏನಂತಂದ್ರೆ ಸುರುಳಿ ಪುಚ್ಚಿ ಅಂತ ಬರ್ತಲ್ಲ ಅಂತ ಸ್ವಲ್ಪ ಸುಟ್ಟಂಗಾಗಿರುತ್ತೆ ಆ್ಯಕ್ಚುಲಿ. ಅವಾಗ ನಮಗೇನಂತಂದ್ರೆ ನಾವು ಸುರುಳಿ ಪುಚ್ಚಿ ಬಂದಾಗ ಹೆಮಮ್ಯಾಕ್ಟಿನ್ ಬೆಂಜೈಟ್ ಅನ್ನು ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಗ್ತದೆ. ಅರ್ಧ ಗ್ರಾಮ್ ಅನ್ನ 1 ಲೀಟರ್ ನೀರು ಹಾಕಿ ಸಿಂಪಡಣೆ ಮಾಡಬಹುದು. ಇನ್ನೊಂದು ಇದಕ್ಕೆ ಕತ್ತು ಕೊಳೆ ರೋಗ ಅಂತ ಬರುತ್ತೆ, ಆಕ್ಚುಲಿ ಬಡ್ ನೆಕ್ರೋಸಿಸ್ ಅಂತ ಹೇಳ್ತಾರೆ. ಆಕ್ಚುಲಿ ಅಂದ್ರೆ ಆ ಒಂದು ಗಿಡ ಬೆಳೆದಿರ್ತತಿ, ಕಾಯಿ ಇರಂಗಿಲ್ಲ. ಆಕ್ಚುಲಿ ಇದನ್ನ ಹೆಂಗ ತೋಟಿ ಮಾಡ್ಬೇಕಂದ್ರೆ, ಫಸ್ಟ್ಗೆ ಏನಂದ್ರೆ ಶೇಂಗಾ ಬಿತ್ತುವ ಸಮಯದಲ್ಲಿ ಶೇಂಗಾ ಹೊಲದ ಸುತ್ತಲೂ ನಾವೇನಂದ್ರೆ ಎತ್ತರವಾದ ಬೆಳೆಯನ್ನ ಬೆಳಿಬೇಕು. ಎತ್ತರವಾಗಿ ಬೆಳೆ ಬೆಳೆದ್ರಿಂದ ಈ ಒಂದು ತ್ರಿಪ್ಸ್ ಅಂತ ಇದಲ್ಲ ಅದು ಹರಡಂಗಿಲ್ಲ. ಯಾಕಂದ್ರೆ ಇದು ಒಂದು ಸಮಸ್ಯೆ. ಇದು ಏನಾಗ್ತತಿ ಅಂದ್ರೆ ಬಡ್ ಎಲ್ಲ ಕೊಳ್ಕಂತ ಹೋಗ್ಬಿಡ್ತದೆ. ಆಕ್ಚುಲಿ ಮೇಘದಲ್ಲ ತುದಿ ಎಲ್ಲ ಕೊಳ್ಕಂತ ಹೋಗಿ ನಮಗೇನು ಕಿತ್ತರೂ ಕಾಯಿರಂಗಿಲ್ಲ. ಇದನ್ನ ಹತೋಟಿ ಮಾಡೋಕ್ಕಾರೆ, ಒಂದು ಹೊಲ ಸುತ್ತಲೂ ಎತ್ತರವಾದ ಬೆಳೆ ಬೆಳಿಬೇಕು. ಎಲ್ಲ ಬೆಳೆಗೂ ಅಷ್ಟೇ, ಈರುಳ್ಳಿ ಇರ್ಬೋದು, ಯಾವುದೇ ಬೆಳೆಗೆ ನಾವು ಎತ್ತರ ಸುತ್ತ ಬೆಳೆದಂದ ಕೀಟಗಳು ಹರಾಡ್ತಾ ಇರ್ತವೆ. ಆಕ್ಚುಲಿ ಅದನ್ನ ಹತೋಟಿ ಮಾಡ್ತಾ ಆಕ್ಚುಲಿ ಆ ಥರ ಬಂತಂದ್ರೆ ಇಮಿಡಾಕ್ಲೋಫಿಡ್ ಅಂತ ಹೇಳ್ತಾರೆ, ಅರ್ಧ ML ಪ್ರತಿ ಲೀಟರ್ ಎಕ್ಸ್ಪ್ರೇ ಮಾಡಿದ್ರೆ ಇದನ್ನ ಹತೋಟಿ ಮಾಡಬಹುದು. ಇನ್ನೊಂದು ನಿಮ್ಗೆ ಹೇಳಿದೆ, ಕಾಯಿ ಕಪ್ಪಾಗದಿರ್ಬೋದು ಅಥವಾ ಮುಡಕೊಳೆ ರೋಗ ಇರ್ಬೋದು, ಇವೆಲ್ಲ ಹತೋಟಿ ಮಾಡ್ಬೇಕಾದ್ರೆ ನಾವು ಬೀಜೋಪಚಾರ ಹೇಳಿದಲ್ಲ ಅದನ್ನ ನಾವು ಅನುಸರಿಸಿದ್ರೆ ಆ ರೋಗವನ್ನ ಹತೋಟಿ ಮಾಡಬಹುದು. ಇನ್ನೊಂದು ಚುಕ್ಕಿ ರೋಗ ಅಂತ ಬರ್ತದೆ. ಆಕ್ಚುಲಿ ಆ ಚುಕ್ಕಿ ಅಂದ್ರೆ ಎಲೆಯೆಲ್ಲ ಕಪ್ಪ ಮಚ್ಚಿ ಮಚ್ಚಿದ್ದಂಗೆ ಇರುತ್ತೆ. ಆಕ್ಚುಲಿ ಅದಕ್ಕೆ ನಮಗೆ ಮ್ಯಾಂಕೋ ಜಬ್ ಅಂತ ಬರ್ತದೆ. 1 ಲೀಟರ್ ನೀರಿಗೆ 2 ಗ್ರಾಮ್ ಹಾಕಿ ಸಿಂಪಡಣೆ ಮಾಡಿದ್ರೆ ನಾವು ಹತೋಟಿ ಮಾಡಬಹುದು. ಯಾವುದೇ ಬೆಳೆ ಇರಲಿ ನಾವು ಸರಿಯಾದ ಸಮಯಕ್ಕೆ ಮಾಡಲೇಬೇಕು. ಸರಿಯಾದ ಸಮಯಕ್ಕೆ ಮಾಡಿದ್ರೆ ನಾವು ಹೆಚ್ಚಿನ ಇಳುವರಿನ ಪಡ್ಕೋಬಹುದು ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನ ಹೆಸರು ಡಾಕ್ಟರ್ ರುದ್ರಗೌಡ ಅಂತ, ವಿಜ್ಞಾನಿಗಳು ಬೇಸಾಯ ಶಾಸ್ತ್ರ, ಮತ್ತೆ ನನ್ನ ಮೊಬೈಲ್ ನಂಬರ್ 9449069274. ನೀವೇನೇ ಸಮಸ್ಯೆ ಇದ್ರು ಬರೀ ಶೇಂಗಾ ಅಷ್ಟಲ್ಲ, ಯಾವುದೇ ಬೆಳೆಗೂ ನೀವು ನಮ್ಮನ್ನ ಸಂಪರ್ಕ ಮಾಡಬಹುದು ಅಂತ ಹೇಳ್ತೇನೆ. ಯಾವುದೇ ಒಂದು ಬೆಳೆ ನಾವು ಬೆಳಿಬೇಕಂದ್ರೆ ನಾವು ಅನುಸರಿಸತಕ್ಕಂತ ಒಂದು ಬೇಸಾಯ ಕ್ರಮಗಳು ಬಹಳ ಮುಖ್ಯ ಆಗ್ತವೆ. ಈ ಶೇಂಗಾ ಬೆಳೆಯಲ್ಲಿ ಒಂದು ತಳಿಗಳ ಮಹತ್ವದ ಬಗ್ಗೆ ಮತ್ತೆ ಈ ಬೀಜೋಪಚಾರ ಎಷ್ಟು ಪ್ರಾಮುಖ್ಯ ಪಡ್ಕೊಂತಾನೆ ಅದ್ರ ಬಗ್ಗೆ, ಮತ್ತೆ ಯಂತ್ರ ಬೇಸಾಯ ಕ್ರಮಗಳ ಅನುಸರಿಸೋದ್ರಿಂದ ಯಾವ ರೀತಿ ಹೆಚ್ಚಿನ ಇಳುವರಿ ಪಡಿಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸಿಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಶೇಂಗಾ ಬೆಳೆಯ ಆಧುನಿಕ ಬೇಸಾಯ ಕ್ರಮಗಳ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಡಾ ರುದ್ರಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. 75ನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ April 18 to 22 ಮಾನ್ಯ ಸಂಸದರುಗಳ ಸಹಯೋಗದಲ್ಲಿ ರಾಜ್ಯದಲ್ಲಿ ತಾಲೂಕು ಮಟ್ಟದ ಆರೋಗ್ಯ ಮೇಳ. ಮೇಳದಲ್ಲಿ ಅರ್ಹರಿಗೆ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ABARK ಕಾರ್ಡ್ ವಿತರಿಸಲಾಗುತ್ತದೆ. ಎಲ್ಲ ನಾಗರಿಕರಿಗೂ ಡಿಜಿಟಲ್ ಆರೋಗ್ಯ ಗುರುತಿನ ಐಡಿ ಮಾಡಿಕೊಡಲಾಗುತ್ತದೆ. ಸೂಪರ್ ಸ್ಪೆಷಲಿಸ್ಟ್ ಸೇವೆಗೆ ಉಚಿತ ವಿಶೇಷ ಆರೈಕೆ ಮತ್ತು ಟೆಲಿಕನ್ಸಲ್ಟೇಷನ್. ಅಸಾಂಕ್ರಾಮಿಕ ರೋಗಗಳ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಸಾಂಕ್ರಾಮಿಕ ರೋಗಗಳು ಮತ್ತು ಸಾಮಾನ್ಯ ಕಾಯಿಲೆಗಳಿಗೆ ಚಿಕಿತ್ಸೆ, ಆಯುಷ್ ಆರೈಕೆ ಮತ್ತು ಯೋಗ ಶಿಬಿರಗಳು. ನೆನಪಿಡಿ, April 18 to 22 ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಉಚಿತ ಆರೋಗ್ಯ ಮೇಳ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಸಿರಿಧಾನ್ಯ ಕೃಷಿಯ ಅನುಭವಗಳು ಕುರಿತು ಮೊಳಕಾಲ್ಮೂರು ತಾಲೂಕು ಬೊಮ್ಮಲಿಂಗನಹಳ್ಳಿಯ ಕೃಷಿಕ ಎಚ್ ಹುಲಿಯಪ್ಪ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ಹುಲಿಯಪ್ಪ ಅವರೇ. ನಮಸ್ಕಾರ ಸರ್. ಹುಲಿಯಪ್ಪ ಅವರೇ, ಒಟ್ಟಾರೆ ಎಷ್ಟೆಕರೆ ನಿಮಗೆ ಕೃಷಿ ಭೂಮಿ ಇದೆ? ನಮಗೆ 8 ಎಕರೆ ಕೃಷಿ ಭೂಮಿ ಇದೆ ಸರ್, ಬೇರೆ ಬೇರೆ ಕಡೆ ಇದೆ, 2 ಹಳ್ಳಿಯಲ್ಲಿ. ಅದರಲ್ಲಿ ನವಣೆ ಸಜ್ಜೆ ಬೆಳೀತಾ ಇದೆ. ಯಾಕಿಂತವನ್ನ ಬೆಳೆಗಳನ್ನ ಬೆಳಿಬೇಕಂತ ಅನಿಸುತ್ತೆ ನಿಮಗೆ? ಸರ್, ಈಗ ನಮಗೂ ಮುಂಚೆ ಭತ್ತ ಬೆಳೀತಾ ಇದ್ವಿ, ಸ್ವಲ್ಪ ಸ್ವಲ್ಪ ಮಳೆ ಚೆನ್ನಾಗಿ ಬಂದ್ಬೇಕು, ಸ್ವಲ್ಪ ಜೋಗ ನೆಲಗಳಿಗೆಲ್ಲ ಹಾಕ್ಬಿಟ್ಟು ಈಗ 52 ವರ್ಷ ನನಗೆ, 40 ವರ್ಷಕ್ಕೆ ಬಿ ಪಿ ಶುಗರ್ ಸ್ಟಾರ್ಟ್ ಆಗ್ಬಿಡ್ತು. ಈಗ ಸಿರಿಧಾನ್ಯಗಳನ್ನು ತಿನ್ನೋದ್ರಿಂದ ಸ್ವಲ್ಪ ಶುಗರ್ ಕಂಟ್ರೋಲ್ ಇಟ್ಕೋಬಹುದು ಅನ್ನೋ ದೃಷ್ಟಿಯಿಂದ. ಆಮೇಲೆ ಈ ಸಿರಿಧಾನ್ಯ ತಿನ್ನೋದ್ರಿಂದ ಮನುಷ್ಯನಿಗೆ ಕೂಡ ಮೈ ಕೈ ನೋವು ಗಟ್ಟಿಯಾಗಿ ಇರ್ತೀವಿ ನಾವು ಕೂಡ. ಅನ್ನ ತಿನ್ನೋದ್ರಿಂದ ಏನು ಉಪಯೋಗ, ಶಕ್ತಿನೇ ಇಲ್ಲದಂಗೆ ಆಗ್ಬಿಡ್ತಾರೆ ಒಟ್ಟಾರೆ ಸರ್. ಹಂಗಾಗ್ಬಿಟ್ಟು ಸಿರಿಧಾನ್ಯಗಳು ಬೆಳೆಯೋದ್ರಿಂದ ಇತ್ತೀಚೆಗೆ ಶುಗರ್ ಬಿ ಪಿ ಜನಗಳು ಜಾಸ್ತಿ ಆಗ್ಬಿಟ್ರು. ಜಾಸ್ತಿ ಆಗಿರೋದ್ರಿಂದ ಅವಕ್ಕಿಂತ ಜಾಸ್ತಿ ಕೇಳ್ಕೊಂಡು ಬರ್ತಿದ್ದಾರೆ ಕೆಲವು ಟೌನ್ ಜನಗಳಾದ್ರು. ಹಂಗಾಗ್ಬಿಟ್ಟು ಆಮೇಲೆ ಬೇಗ ಈ ರಾಗಿ ಈ ನವಣೆ ಏನಿದಾವ ಹುಳ ಕೂಡ ಬೆಳೆದಿಲ್ಲ ಅದಕ್ಕೆ. ಹಂಗಾಗ್ಬಿಟ್ಟು ಅದ್ರ ಮೇಲೆ ನಮಗೆ ಒಂಥರ ಹೆಚ್ಚಿನ ಆಕಾಂಕ್ಷೆ ಬಂತು. ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಆರೋಗ್ಯನೂ ಒಂದ್ ಸ್ವಲ್ಪ ಹದಗೆಟ್ಟಿರೋದ್ರಿಂದ ನಿಮಗೆ ಈ ಸಿರಿಧಾನ್ಯಗಳ ಬಗ್ಗೆ ಕೃಷಿ ಬಗ್ಗೆ ಸಾಕಷ್ಟು ನಿಮಗೆ ಒಲವು ಅಂತೂ ಬೆಳಿಬೇಕು. ಇವನ್ನ ಎಲ್ಲ ಬೆಳೆದು ಬೇರೆಯವರಿಗೂ ಮಾರಾಟ ಮಾಡಬೇಕು. ಹೌದು, ಬೇರೆಯವರಿಗೂ ಮಾರಾಟ ಮಾಡೋಕು ಆಗುತ್ತೆ. ನಮಗೆ ಇನ್ನೊಂದೇನಂತಂದ್ರೆ ಈಗ ಭತ್ತ ಏನಿದೆಯಲ್ಲ ಬೆಳೆದು ಬಿಟ್ರೆ ಒಂದ್ ವರ್ಷ ಏನಾದ್ರು ಈ ಪೌಡರ್ಗೆ ಅವು ಹಾಕ್ತಿರ್ತಾರೆ, ಅವು ಆಹಾರಕ್ಕೆ ಅಷ್ಟೊಂದು ಆರೋಗ್ಯ ಕೊಳ್ಳೋದು ಅಲ್ಲ ಅದು. ಹಂಗಾಗ್ಬಿಟ್ಟು ಇವೇನಿದೆ ರಾಗಿ ಏನಿದೆ ಸಜ್ಜೆ ಏನಿದೆ ಈ ನವಣೆ ಏನಿದೆ ಯಾವುದೇ ಹುಳ ಉಪ್ಪೆ ಕಾಣಿಸ್ಕೊಳ್ಳೋದಿಲ್ಲ. ಬೇಗ ಒಂದ್ಸಾರಿ ಚೆನ್ನಾಗಿ ಒಣಗಿಸ್ಬಿಟ್ಟು ನಾವು ದಾಸ್ತಾನು ಮಾಡ್ಕೊಂಡು ಬಂತಂದ್ರೆ ವರ್ಷ ಎರಡು ವರ್ಷ ಮೂರು ವರ್ಷದವರೆಗೂ ನಾವು ಅದನ್ನ ಉಪಯೋಗಿಸ್ಕೋಬಹುದು. ಹಂಗಾಗ್ಬಿಟ್ಟು ಅದು ಒಳ್ಳೆ ಬೆಳೆ ಅಂತ ನಮ್ಗೆ ಅನಿಸುತ್ತೆ. ಅಂದ್ರೆ ಈಗ ನೀವು ಬೆಳೆಯಂತ ಒಂದು ರಾಗಿ ನವಣೆ ಸಜ್ಜೆ ಇವಕ್ಕೆಲ್ಲ ಅತಿ ಹೆಚ್ಚಿನದಾಗಿ ಏನು ಮಳೆ ಬೇಕಾಗಲ್ಲ? ಅತಿ ಹೆಚ್ಚಿನದಾಗಿ ಮಳೆ ಬೇಕಾಗಲ್ಲ ಸರ್, ಸಕಾಲಕ್ಕೆ ಸರಿಯಾಗಿ ಮಳೆ ಬರಲ್ಲ. ಈಗ ಬೆಳೆ ಇಟ್ಬಿಟ್ಟಿರ್ತೀವ, ಅದು ಒಳ್ಳೆ ಒಡಿತನಕ್ಕೆ ಬರುತ್ತೆ, ಬಂದಾಗ ಮಳೆ ಕೈ ಕೊಟ್ಟು ಬರ್ತದೆ. ಆಮೇಲೆ ಯಾವಾಗಲೂ ಅದು ವಯಸ್ಸು ಕಳ್ಕೊಂಡ್ಮೇಲೆ ಬಂದ್ಮೇಲೆ ಏನು ಉಪಯೋಗ ಆಗುತ್ತದೆ? ಬರೋದಿಲ್ಲ. ಅವಾಗ ಆ ಸಕಾಲಕ್ಕೆ ನಾವು ಬಿಟ್ಟಿರ್ತಕ್ಕಂತ ಶ್ರಮ ಎಲ್ಲ ವೇಸ್ಟ್ ಆಗ್ಬಿಡ್ತದೆ. ಈ ಕಡೆ ಮೇವೂ ಆಗದ ದನ ಕರುಗಳಿಗೆ, ಈ ಕಡೆ ಬೆಳೆನೂ ಬರೋದಿಲ್ಲ. ಹಂಗಾಗ್ಬಿಟ್ಟು ಬಹಳ ನೋವಾಗ್ಬಿಡುತ್ತೆ ಸರ್. ಈಗ ಸಿರಿಧಾನ್ಯಗಳಾದಂತ ರಾಗಿ ಸಜ್ಜೆ ನವಣೆ ಪ್ರಮುಖವಾಗಿ ನೀವು ಬೆಳೀತಾ ಇದ್ರಲ್ಲ, ಇವುಗಳ ಒಂದು ಬಿತ್ತನೆ ಬೀಜ ಎಲ್ಲಿಂದ ತರ್ತೀರಾ? ಈಗ ನಾವು ರೈತ ಸಂಪರ್ಕ ಕೇಂದ್ರದಿಂದ ಮೊಳಕಾಲ್ಮೂರಿಂದ ತಗೊಂಡ್ಬರ್ತೀವಿ. ಒಂದ್ ವರ್ಷ ತಗೊಂಡ್ಬಂದ ಮೇಲೆ ಕೆಲವು ಚೆನ್ನಾಗಿರ್ತಕ್ಕಂಥ ತೆನೆ ನಮ್ಮ ಹೊಲದಲ್ಲಿಂದ ಕೊಯ್ದು ಬಿಟ್ಟು ಒಣಗಿಸಿ ಒಂದರಿಂದ ಎರಡು ಫಸಲು ಉಪಯೋಗಿಸ್ತೀವಿ. ಎರಡನೇ ಸಾರಿ ಆದ್ಮೇಲೆ ಮತ್ತೆ ಮೂರನೇ ಸಾರಿ ಮತ್ತೆ ಕಂಪಲ್ಸರಿ ರೈತ ಸಂಪರ್ಕ ಕೇಂದ್ರದಿಂದ ತಗೊಂಡ್ಬರ್ತೀವಿ. ಮೊಳಕಾಲ್ಮೂರು ನಮ್ಗೆ ಇಲ್ಲಿ 7 ಕಿಲೋಮೀಟರ್ ಆಗುತ್ತೆ ತಾಲೂಕು ಕೇಂದ್ರ, ಅಲ್ಲಿಂದ ತಗೊಂಡ್ಬರ್ತೀವಿ ಸರ್. ನಾವು ಈಗ ಒಂದು ಸಾರಿ ನೀವು ಮನೆ ಬೀಜ ಉಪಯೋಗ ಮಾಡ್ತೀರಿ, ಎರಡನೇ ಸಲಕ್ಕೆ ಮಾಡಲ್ಲ ಅಂದ್ರಲ್ಲ, ಯಾಕೆ ಎರಡನೇ ಸಲಕ್ಕೆ ಯಾಕೆ ಬೀಜ ನಿಮ್ಮ ಮನೆ ಬೀಜನ ಯಾಕೆ ಉಪಯೋಗ ಮಾಡಲ್ಲ? ಈಗ ಮನೆ ಬೀಜ ಯಾಕೆ ಉಪಯೋಗ ಮಾಡಲ್ಲ ಅಂದ್ರೆ ನಾವು ವಿಕಾರಿಂದ ಕೆಲವು ಸಂದರ್ಭಗಳು ತಿಳಿದ್ರೆ ಅದೇ ಬೆಳೆನ ಇಳುವರಿ ಬರೋದಿಲ್ಲ ಉಪಯೋಗಿಸೋದ್ರಿಂದ ಅಂತ ನಮಗೆ ಕೆಲವು ತಾಲೂಕು ಕೇಂದ್ರಗಳಲ್ಲಿ ಹೇಳ್ತಾ ಇದ್ರು. ಹಂಗಾಗ್ಬಿಟ್ಟು ನಾವು ಎರಡನೇ ಬೆಳೆಗೆ ಉಪಯೋಗಿಸೋದಿಲ್ಲ ಅದನ್ನ. ಈಗೆಲ್ಲ ಸಾಕಷ್ಟು ಈ ಒಂದು ಸಿರಿಧಾನ್ಯಗಳನ್ನ ಬೆಳಿಬೇಕಂತಂದ್ರೆ ಭೂಮಿಯ ಒಂದು ಫಲವತ್ತತೆ ಯಾವ ರೀತಿ ಮಾಡ್ತೀರಾ, ಭೂಮಿಯ ಒಂದು ಉಳುಮೆ ಯಾವ ರೀತಿ ಮಾಡ್ತೀರಾ? ಈಗ ಫಸಲು ಕೊಯ್ಕೊಂಡ ತಕ್ಷಣ ಮಾಗಿ ಉಳುಮೆ ಅಂತ ಮಾಡ್ತೀವಿ ಸರ್. ನಾವು ನಮ್ಮ ಇದರಲ್ಲಿ ಎತ್ತು ಕರ ಇರ್ತೇವೆ, ನಮ್ಮವು ಜಾಸ್ತಿ ತಾಂತ್ರಿಕ ಬೇಸಾಯಕ್ಕೆ ಏನು ಹೋಗಿಲ್ಲ. ಎತ್ತು ಕರ ಇರೋದ್ರಿಂದ ಫಸ್ಟಿಗೆ ಮಡಿಕೆ ಹೊಡಿತೀವಿ, ಆಮೇಲೆ ಬೇಸಿಗೆ ಎಲ್ಲ ಒಣಗಿದ ಮೇಲೆ ಮಳೆ ಒಂದ್ಸರಿ ಮಳೆ ಬಂದ ಮೇಲೆ ಮತ್ತಿನ್ನೊಂದ್ಸರಿ ಕುಂಟೆ ಹೊಡಿತೀವಿ. ರೀ ಕುಂಟೆ ರೆಂಟೆ ಹೊಡೆದ್ಬಿಟ್ಟು ನಾವು ಅದನ್ನ ಫಲವತ್ತಾದ ಗೊಬ್ಬರ ಚೆಲ್ಲಾಕ್ತೀವಿ, ಮತ್ತಂಗೇನೆ ಗೊಬ್ಬರ ಚೆಲ್ಲಾಕ್ಬಿಟ್ಟು ಮತ್ತೊಂದ್ಸರಿ ಮಡಿಕೆ ಹೊಡಿತೀವಿ. ಮಡಿಕೆ ಹೊಡೆದ್ಬಿಟ್ಟು ಕುಂಟೆ ಹರಗ್ತೀವಿ. ಕುಂಟೆ ಹರಗಿದ ನಂತರ ಮಳೆ ಬಂದಾಗ ಸಕಾಲಕ್ಕೆ ಸರಿಯಾಗಿ ತತ್ತಿ ಸರಿಯಾಗಿ ಮತ್ತೆ ಬೀಜ ಬಿತ್ತನೆ ಮಾಡ್ತೀವಿ. ಇದು ರಾಗಿ ಮತ್ತು ನವಣೆ ಮತ್ತು ಸಜ್ಜೆ ಒಂದು ಬಿತ್ತನೆ ಅಂತಂದ್ರೆ ವರ್ಷದಲ್ಲಿ ಅಂದ್ರೆ ಮಳೆಗಾಲ ಮುಂಗಾರಿನಲ್ಲಿ ಯಾವ ತಿಂಗಳಲ್ಲಿ ಬಿತ್ತನೆ ಮಾಡ್ತೀರಾ? ಈ ಪುನರ್ವಸು ಪುಷ್ಯ ಮಳೆ ಅಂತ ಹೇಳ್ತೀವಲ್ಲ, ಆ ತಿಂಗಳಲ್ಲಿ ನಾವು ಬಿತ್ತನೆ ಮಾಡ್ತೀವಿ ಸರ್. ಈಗ ಬಿತ್ತನೆ ಮಾಡಬೇಕಾದ್ರೆ ಹೆಚ್ಚಿನದಾಗಿ ನೀವು ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರ ಕೊಟ್ಟರೆ ಅಥವಾ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಬೆಳಿತೀರಾ? ಒಂದ್ಸಾರಿ ಕಳೆ ತಗೊಂಡ ಮೇಲೆ ಯೂರಿಯಾ ಕೊಡ್ತೀವಿ ರಾಗಿಗೆ ಒಂದೇ, ಬೇರೆ ಯಾವುದೇ ಗೊಬ್ಬರ ಉಪಯೋಗ ಆಗೋದಿಲ್ಲ. ಯಾಕಂದ್ರೆ ನಾವು ಸಾವಯವ ಗೊಬ್ಬರ ಹಾಕೋದ್ರಿಂದ ಅದೇ ನಮಗೆ ಸಫಿಶಿಯಂಟ್ ಆಗುತ್ತೆ ಸರ್. ಈಗ ನವಣೆಗಾಗಲಿ ಸಜ್ಜೆಗಾಗಲಿ ಯಾವುದು ರಾಸಾಯನಿಕ ಗೊಬ್ಬರ ಕೊಡಲ್ಲ? ರಾಸಾಯನಿಕ ಗೊಬ್ಬರ ಕೊಡೋದಿಲ್ಲ ಸರ್. ರಾಗಿಗೆ ಮಾತ್ರ ನಾವು ಇದಕ್ಕೆ ಇದೇ ಫುಲ್ ಬೆಳೆದ್ಬಿಡ್ತದೆ, ಚೆನ್ನಾಗಿ ಬಂದು ಬೆಳೆದ್ಬಿಡ್ತದೆ, ಫಲವತ್ತಾಗಿ ಬೆಳೀತದೆ ಅದನ್ನ. ಆಮೇಲೆ ಗರಿಯೆಲ್ಲ ತುಂಬಾ ಇದಾಗ್ಬಿಟ್ಟು ಈ ರಾಗಿ ಕೂಡ ಜಾಸ್ತಿ ಹಾಕಿರೋ ಗೊಬ್ಬರ ಈ ತಂಡ ಗರಿ ಅಂತೀವಿ ನಾವು. ವೇಸ್ಟೇಜ್ ವೇಸ್ಟ್ ಗರಿ ಬೆಳೀತದೆ, ಬೆಳೆಯೋದ್ರಿಂದ ಅಷ್ಟು ಇದು ಇಳುವರಿ ಬರೋದಿಲ್ಲ. ಈಗೆಲ್ಲ ಸಪರೇಟ್ ಸಪರೇಟ್ ಆಗ್ತೀರಾ, ರಾಗಿನೇ ಬೇರೆ ಸಜ್ಜೆನೇ ಬೇರೆ ನವಣೆನೇ ಬೇರೆ? ಇಲ್ಲ ಸಪರೇಟ್ ಆಗ್ತೀವಿ ಸರ್, ಸಪರೇಟ್ ಆಗ್ತೀವಿ. ಶೇಂಗಾದಲ್ಲಿ ಮಾತ್ರ ಹಾಕಿದ್ರೆ ಇದು ಈ ಉರುಳಿ ಅಕ್ಕಡಿ ಈ ಸಜ್ಜೆ ಅಕ್ಕಡಿ ಹಾಕ್ತೀವಿ ಅಲ್ಲೊಂದು ಅಲ್ಲೊಂದು. ಈಗ ಅಕ್ಕಡಿನೇ ಆಗಿ ಸಜ್ಜೆ ಬೆಳಿತೀರಿ, ಮತ್ತೆ ತನ್ನಾಗಿ ಮತ್ತಿನ ಸಜ್ಜೆ ಬೆಳಿತಾ ಇದ್ದೀವಿ? ಬೆಳಿತಾ ಇದೀವಿ ಸರ್. ಅಕ್ಕಡಿ ಅಲ್ಲೊಂದು ಅಲ್ಲೊಂದ್ರೆ ಒಂದು 9 ಸಾಲಿಗೊಂದು ಹಂಗೆ ಅಕ್ಕಡಿ ಹಾಕ್ತೀವಿ. ಈ ಉರುಳಿನೂ ಸಹ ಹಾಕ್ತೀವಿ. ಆಮೇಲೆ ಮೇರೆ ಅಂತ ಹೇಳ್ತೀವಿ ಸುತ್ತಲೂ ಬದು ಬದುಗಳು ಹತ್ತತ್ರ ಅಲ್ಲಿ ಒಂದು 3 ಸಾಲು ಸುತ್ತಲೂ ಉರುಳಿ ಹಾಕ್ತೀವಿ. ಅಂದ್ರೆ ನಿಮಗೆ ಉರುಳಿನ ಸಾಕಷ್ಟು ನಿಮಗೆ ಕುರಿ ಮೇಕೆ ಸಾಕಾಣಿಕೆ ಮಾಡ್ತೀವಿ ಅಂತ ಹೇಳಿದ್ರಾ, ಅದಕ್ಕೂ ಉಪಯೋಗ ಆಗುತ್ತೆ ನಿಮಗೆ? ಕುರಿ ಮೇಕೆ ಸಾಕಾಣಿಕೆ ಅಲ್ಲ ಸರ್, ಇಲ್ಲಿ ಹೆಚ್ಚಿನದಾಗಿ ನಮ್ಮ ಕಡೆ ಎಲ್ಲ ಉರುಳಿಯನ್ನು ಕೂಡ ಈಗ ಮೊಳಕೆ ಮಾಡಿ ಸಾರು ಮಾಡ್ತಾರೆ, ಉರುಳಿ ಇದನ್ನು ಮಾಡ್ತಾರೆ. ಚೆನ್ನಾಗಿ ಒಳ್ಳೆ ಫಲವತ್ತಾಗಿರ್ತಕ್ಕಂಥ ಆಹಾರ, ಒಳ್ಳೆ ಆಹಾರ ಅದು ಕೂಡ. ಈಗ ಆಹಾರವಾಗಿ ಬಳಸಬಹುದು, ಹೆಚ್ಚಾದ್ರೆ ನಿಮ್ಮ ಒಂದು ಕುರಿ ಮೇಕೆಗೂ ಉಪಯೋಗ ಮಾಡಬಹುದು. ಕುರಿ ಮೇಕೆಗೂ ಉಪಯೋಗ ಮಾಡ್ತೀವಿ, ಆಮೇಲೆ ಮನುಷ್ಯ ನಾವೂ ಉಪಯೋಗಿಸ್ತೀವಿ. ಈಗೆಲ್ಲ ದಾಯ ಅಂತಂದ್ರೆ ಯಾವ ದಾಯದಲ್ಲಿ ಬಿತ್ತನೆ ಮಾಡ್ತೀರಾ? ಈಗ ರಾಗಿ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ನವಣೆ ಆಗಿರ್ಬೋದು, ಎಡೆ ಕುಂಟೆ ಬರುತ್ತಲ್ಲ, ಇದಕ್ಕೆ ದಾಯಕ್ಕೆ ನಾವು ಬಿತ್ತನೆ ಮಾಡ್ತೀವಿ. ಈಗ ರಾಗಿ ಆದ್ರೆ ಒಂದು ಎಕರೆಗೆ ಎಷ್ಟು ಬೇಕಾಗುತ್ತೆ, ಸಜ್ಜೆ ಆದ್ರೆ ಎಷ್ಟು ಬೇಕಾಗುತ್ತೆ, ನವಣೆ ಆದ್ರೆ ಎಷ್ಟು ಬಿತ್ತನೆ ಬೀಜಗಳು ಬೇಕಾಗ್ತವೆ? ಈಗ ಎಕರೆಗೆ ನಾವು ಸಸಿ ಮಾಡಿ ಅಷ್ಟು ಸರ್ ಕೆಲವು ಸಂದರ್ಭ ಇದ್ರಾಗ ರಾಗಿನ ಹಂಗಾಗದಾದ್ರೆ ನಾವು ಸಣ್ಣ ಸಣ್ಣ ಮಡಿವೆ ಮಾಡಿಬಿಟ್ಟು ಸಸಿ ಒಂದು ತಿಂಗಳೊಳಗಡೆ ಸಸಿ ಮಾಡಿ ನಾಟಿ ಮಾಡ್ತೀವಿ ಮಳೆ ಜಾಸ್ತಿ ಬಂದಾಗ. ಈಗ ನವಣೆ ಆದ್ರೆ ಈಗ ನವಣೆ ಸ್ವಲ್ಪ ದಪ್ಪನಾಗಿದ್ರು ಪರವಾಗಿಲ್ಲ, ಇದಾಗುತ್ತೆ. ರಾಗಿ ಆದ್ರೆ ಸ್ವಲ್ಪ ತೆಳ್ಳಗೆ ಇದು ಮಾಡ್ತೀವಿ, ಯಾಕಂದ್ರೆ ಗಂಡು ಪಂಗ್ಲು ಕೀಳುತ್ತೆ ಅದು ರಾಗಿ. ನವಣೆನು ಪಂಗ್ಲು ಕೀಳುತ್ತೆ, ಆದ್ರೆ ಸ್ವಲ್ಪ ದಪ್ಪನ ಬಿತ್ತನೆ ಮಾಡ್ತೀವಿ, 4-5 ಕೆಜಿ ವರೆಗೂ ಬಿತ್ತನೆ ಮಾಡ್ತೀವಿ ಒಂದು ಎಕರೆಗೆ. ಈಗ ಸಜ್ಜೆ ಆದ್ರೆ ಅದನ್ನು ಬಿತ್ತನೆ ಮಾಡ್ತೀರಾ? ಅದನ್ನು ಬಿತ್ತನೆ ಮಾಡ್ತೀವಿ ಸಜ್ಜೆ ಕೂಡ, ಸಜ್ಜೆ ಕೂಡ ಎಕರೆಗೆ 3 ಕೆಜಿ ಬಿತ್ತನೆ ಮಾಡ್ತೀವಿ ಸರ್. ಈಗೆಲ್ಲ ಬಿತ್ತನೆ ಅಂತಂದ್ರೆ ಏನು ಬೇಸಾಯದಲ್ಲಿ ಬಿತ್ತನೆ ಮಾಡ್ತೀರಾ ಅಥವಾ ಟ್ರ್ಯಾಕ್ಟರ್ ಉಪಯೋಗ ಮಾಡ್ಕೊಂಡು ಬಿತ್ತನೆ ಮಾಡ್ತೀರಾ? ಟ್ರ್ಯಾಕ್ಟರ್ ಇತ್ತೀಚೆಗೆ ಟ್ರ್ಯಾಕ್ಟರ್ ಬಿತ್ತನೆ ಮಾಡಕ್ ಬಂದದೆ, ನಮ್ಮ ಸ್ವಲ್ಪ ಫ್ಯಾಕ್ಟ್ರಿಯಿಂದ ಉಳುಮೆ ಮಾಡಿಸಿದ್ರು ಕೂಡ ಸುಮಾರು ಒಂದು 5-6 ಮೀಟರ್ ಅಲ್ಲಿ ತಲೆಕೂಟ್ರೆ ಸುತ್ತಲೂ ಇದ್ದು ಬಿಡ್ತತೆ, ಪಾಳು ಬೀಳ್ತತೆ. ಹಂಗಾಗ್ಬಿಟ್ಟು ಆಮೇಲೆ ಈ ಟ್ಯಾಕ್ಟ್ರಿಯಿಂದ ಬಿತ್ತನೆ ಮಾಡಿದ್ರೆ ಎಡೆ ಕುಂಟೆಗಾದ್ರೂ ಎತ್ತಬೇಕಲ್ವಾ, ಎಡೆ ಹಾಕೋದಕ್ಕಾದ್ರೂ ಬೇಕಲ್ವಾ, ಅವಾಗ ಯಾರಿಗೆ ಕೇಳಿ. ಹಂಗಾಗಿ ನಮಗೆ ರೈತರಿಗೆ ಎತ್ತಿದ್ರೇ ನಡೆಯೋದು. ಈಗ ಸಾಕಷ್ಟು ಈಗ ಎತ್ತುಗಳು ಇದ್ರೆ ನಿಮಗೆ ಸಕಾಲಕ್ಕೆ ತಕ್ಕಂತೆ ನಾವು ಬೇಸಾಯ ಕ್ರಮಗಳನ್ನ ಮಾಡಬಹುದು. ಬಾಡಿಗೆ ಬೇಸಾಯ ಅಂತಂದ್ರೆ ಅವ್ರು ಬಂದಾಗ ನಾವು ಹೊಡೆದಾಗ ನಂಗೆ ಆಗುತ್ತೆ ಆಗುತ್ತೆ. ಒಂದು ಬಿತ್ತನೆ ಮಾಡ್ಬೇಕಾದ್ರೆ ಕೆಲ ಸಂದರ್ಭಗಳು ಏನಾಗ್ಬಿಡ್ತದೆ ಅಂದ್ರೆ ಸರ್ ಬೀಜ ಒಂದೊಂದ್ಸರಿ ತೆಳಗಾಗ್ಬಿಡ್ತತೆ, ಬೀಜ ಇದಾದಾಗ ಸ್ವಲ್ಪ ಒಂದ್ಸರಿ ದಪ್ಪ ಆಗ್ಬಿಡ್ತದೆ ಗೊಬ್ಬರ ಇದ್ದಾಗ. ಗೊಬ್ಬರದಲ್ಲಿ ಈಗ ಮಿಶ್ರಣ ಮಾಡಿಬಿಟ್ಟು ಟ್ಯಾಕ್ಟ್ರಿ ಬಿತ್ತನೆ ಮಾಡ್ತಾರೆ, ಹಿಂಗೆ ಕೂರಿಗೆ ಎಲ್ಲ ಬಿತ್ತನೆ ಮಾಡ್ಬೇಕಾದ್ರೆ ಗೊಬ್ಬರ ಒಂದೇ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅವಾಗ ತೆಳಗಾಯ್ತು ದಪ್ಪ ಆಯ್ತು ಅಂತಂದ್ರೆ ಕನ್ನಡಿಯ ಕೂಡ ಆಗೋದಿಲ್ಲ. ಬಿತ್ತನೆ ಮಾಡಿ ಒಂದ್ಸರಿ ತೆಳಗಾಗ್ಬಿಡ್ತಪ್ಪ ಅಂದ್ರೆ ಭೂಮಿ ಮರ್ಶೂರಿ ಮಾಡಿರ್ತಕ್ಕಂಥದ್ದು ಮತ್ತೆ ನಮಗೆ ಹಸಿ ಸಿಗೋದಿಲ್ಲ ಸರಿಯಾಗಿ, ಒಂದ್ ವರ್ಷದ ಬೆಳೆನೇ ಲಾಸ್ ಆಗುತ್ತೆ. ಹಂಗಾಗ್ಬಿಟ್ಟು ಎತ್ತರ ಇದಾದ್ರೆಗಳೇನು ಈ ಬಿತ್ತನೆ ನಮ್ಮ ಕೈಯಲ್ಲಿ ಬೀಜ ಬಿಡ್ತಕ್ಕಂಥ ಇದು ಯಾವ ರೀತಿ ಹಿಂಗ್ ತೆಳಗ್ ಬಿತ್ತರೆ ಹೆಣ್ಮಕ್ಳು ತೆಳಗ್ ಬಿತ್ತಾರೆ, ದಪ್ಪನ ಬಿತ್ತರೆ ಅಂದ್ರೆ ದಪ್ಪನ ಬಿತ್ತಾರೆ. ನಮ್ಗೆ ಯಾವ ರೀತಿ ಬೇಕು ಆ ರೀತಿ ನಮ್ಗೆ ಅನುಕೂಲಕ್ಕೆ ತಕ್ಕಂತೆ ಬಿತ್ತನೆ ಮಾಡ್ಕೋಬಹುದು. ಈಗೆಲ್ಲ ನಿಮಗೆ ಸಾಕಷ್ಟು ಇಳುವರಿ ಕೊಡುವಂತ ತಳಿಗಳು ಬಂದವೆ, ರಾಗಿ ಆಗಿರ್ಬೋದು, ನವಣೆ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಅಂತ ಹೊಸ ಹೊಸ ತಳಿಗಳನ್ನ ಬೆಳೆದ್ರೆ ಇದರಲ್ಲಿ ಸಾಕಷ್ಟು ಆದಾಯ ಕಾಣಬಹುದು. ಅವು ಕಾಣಬಹುದು ಸರ್, ನಾವು ಚೆನ್ನಾಗಿ ಫಲವತ್ತು ಹೆಂಗ್ ಮಾಡ್ತೀವೋ ಹಂಗೆ ಬರುತ್ತೆ ಸರ್ ಇಳುವರಿ. ಈಗ ಕಳೆಗಳು ಜಾಸ್ತಿ ಬರ್ತಾವ ಈ ಬೆಳೆಯಲ್ಲಿ? ಕಳೆಗಳು ಬರೋದು ಬಿಡೋದು ಇದನ್ನ ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥ ನಮ್ಮ ಕೈಯಲ್ಲಿ ಐತೆ. ಮಾಗಿ ಉಳುಮೆ ಮಾಡಲಿಲ್ಲಪ್ಪ ಅಂತಂದ್ರೆ ಅದು ಏನಾಗುತ್ತೆ, ಬೀಜ ಮೇಲ್ಪದರದಲ್ಲಿ ಬಿದ್ದಿರ್ತಕ್ಕಂಥ ಬೀಜ ಮಾಗಿ ಕಳೆ ಬೀಜ ಮಾಗಿ ಉಳುಮೆ ಮಾಡೋದ್ರಿಂದ ಮಳೆ ಬಂದ ತಕ್ಷಣ ಏನಾಗ್ಬಿಡುತ್ತೆ, ಮೊಳಕೆ ಹೊಡೆದು ಇದಾಗ್ಬಿಡುತ್ತೆ, ಮತ್ತೆ ಕುಂಟೆ ಹೊಡೆಯೋದ್ರಿಂದ ಕಳೆ ನಾಶ ಆಗುತ್ತೆ. ಆಮೇಲೆ ಬಿತ್ತನೆ ಮಾಡಿದಾಗ ಒಂದ್ಸಲ ಪರಿ ಅಂತ ಹೊಡಿತು 3 ದಿವಸದೊಳಗಡೆ ಮೊಳಕೆ ಆಗೋದಕ್ಕಿಂತ ಮುಂಚೆ ಮೇಲೆ ಕಟ್ಕೊಂಡ್ಬಿಟ್ಟು ಎಷ್ಟು ಒಂದು 1/2 ಇಂಚು ಹರಿಬೇಕು ಕುಂಟೆ, ಅಷ್ಟೇನೆ ಕಟ್ಕೊಂಡು ಪರಿ ಹೊಡೆಯೋದ್ರಿಂದ ಉಟ್ಟಿರ್ತಕ್ಕಂಥ ಮೊಳಕೆ ಎಲ್ಲ ನಾಶ ಆಗೋಗುತ್ತೆ. ಈಗ ಯಾವುದೇ ಒಟ್ಟು ನೀವು ಕಳೆನಾಶಕ ಇಂಥವನ್ನ ಸಿಂಪರಣೆ ಮಾಡಲ್ಲ? ಇಲ್ಲ ಸರ್, ಕಳೆನಾಶಕ ಎಂದು ಸಿಂಪರಣೆ ಮಾಡೋದಿಲ್ಲ. ಈಗ ಅದನ್ನೆಲ್ಲ ಸಿಂಪರಣೆ ಮಾಡಿ ನೀವು ಭೂಮಿಯ ಒಂದು ಮಣ್ಣನ್ನೇ ಎಲ್ಲ ಹಾಳು ಮಾಡಿದಂಗೆ ಆಗುತ್ತಲ್ವಾ? ಈಗ ನಾವು ಪಕ್ಕದ ಜಮೀನವ್ರದ್ದು ಸ್ವಲ್ಪ ಅಲ್ಲಿ ನಮ್ಮ ಪಕ್ಕದಾಗೆ ಸ್ವಲ್ಪ ವಿಶಾಲವಾಗಿರ್ತಕ್ಕಂಥ ಭೂಮಿ ಇರತಕ್ಕಂಥ ಕಳೆನಾಶಕ ಹೊಡೆದ್ರು. ಕಳೆನಾಶಕ ಹೊಡೆದಾಗ ಭೂಮಿ ಒಂಥರ ಬಿಳಿ ಚಾಯಿ ಬಂದ್ಬಿಟ್ಟು ಅದು ಗಟ್ಟಿ ಆಗುತ್ತೆ. ನಾವು ಬರೆಗಾಲಿನ ಗೋಳದಾಗ ಆಗಲಿ ಕುಸಿಯಲ್ಲ ಭೂಮಿ, ಅದು ಗಟ್ಟಿ ಆಗುತ್ತೆ ಭೂಮಿ, ಮುಳ್ಳಾದಂಗೆ ಆಗುತ್ತೆ ಭೂಮಿ. ಅದರಿಂದ ಏನು ಉಪಯೋಗ ಇಲ್ಲ. ಆಮೇಲೆ ಗೌರ್ಮೆಂಟ್ ಗೊಬ್ಬರ ಹಾಕೋದ್ರಿಂದ ಗೊಬ್ಬರ ಎರೆಹುಳು ಅಂತಕ್ಕಂಥದ್ದು ಎಲ್ಲ ಸತ್ತೋಗ್ತದೆ. ಅದನ್ನು ಪರೀಕ್ಷೆ ಮಾಡಿ ನೋಡಿದ್ದೀವಿ ನಾವು. ಎರೆಹುಳು ಇದ್ರೆ ಜಮೀನಾಗೆ ಭೂಮಿ ಒಂಥರ ಸ್ಮೂತ್ ಇರುತ್ತೆ. ರೈತನ ಮಿತ್ರ ಅಂತ ಹೇಳ್ತೀವಿ ನಾವು, ಎಲೆ ಅದಿಬಿಟ್ಟು ಅದನ್ನು ಸತ್ತೋಗ್ಬಿಡ್ತದೆ ನಾವು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ. ಈಗ ಸಾಕಷ್ಟು ಭೂಮಿಯಲ್ಲಿ ನೀರು ಇಂಗುವಾಗಿ ಮಾಡ್ಬೇಕಪ್ಪ ಅಂತಂದ್ರೆ ಎರೆಹುಳದ ಪಾತ್ರ ಸಾಕಷ್ಟು ಇದೆಯಲ್ವಾ? ಎರೆಹುಳದ ಪಾತ್ರ ಸಾಕಷ್ಟು ಇಲ್ಲ ಸರ್. ಭೂಮಿ ಅಲ್ಲಿ ತಿಂದಿರ್ತಕ್ಕಂಥ ಎಂಥದ್ದು ನಮ್ಮ ಹಸರೆಲೆ ಇರ್ತದೆ, ಆಮೇಲೆ ಈ ಬೇರೆ ವೇಸ್ಟ್ ಇದಿರ್ತದಲ್ಲ, ಈ ಜೋಳದ ಕುಳೆ ಆಗಿರ್ಬೋದು, ಸಜ್ಜೆ ಕುಳೆ ಆಗಿರ್ಬೋದು, ಅಂತದನ್ನೆಲ್ಲ ತಿಂದ್ಬಿಟ್ಟು ಅದು ಚೆನ್ನಾಗಿ ಇದು ಮಾಡಿಬಿಟ್ಟು ಭೂಮಿ ಒಂಥರ ಸ್ಮೂತ್ ಆಗುತ್ತೆ, ನೀರು ಕೂಡ ಬೇಗ ಹಿಂಗುತ್ತೆ, ಅಲ್ಲಿ ಆ ರೀತಿ ಇರೋದ್ರಿಂದ ಫಸಲು ಕೂಡ ಇಳುವರಿ ಚೆನ್ನಾಗಿ ಬರುತ್ತೆ, 5 ಜನಕ್ಕೆ ಬೆಳೀತದೆ. ಈಗೆಲ್ಲ ಸಾಕಷ್ಟು ಖರ್ಚು ಕಡಿಮೆ ಅಂತ ಹೇಳಿದ್ರ ಈ ಒಂದು ಸಿರಿಧಾನ್ಯಗಳನ್ನ ಬೆಳೆ ಬೆಳೆಯೋದ್ರಲ್ಲಿ, ಅಂದ್ರೆ ನಿಮಗೆ ಮಳೆ ಸರಿಯಾಗಿ ಬರಲಿಲ್ಲ ಅಂದ್ರೆ ನಮಗೆ ಅದರಲ್ಲಿ ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ರ. ಈ ರಾಗಿ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಯಾವ ಹಂತದಲ್ಲಿ ಇದ್ದಾಗ ಬೆಳೆ ನಿಮಗೆ ಮಳೆ ಬೇಕಾಗುತ್ತೆ ಅಂದ್ರೆ ತೇವಾಂಶ ಬೇಕಾಗುತ್ತೆ, ಅಂತ ಟೈಮ್ನಲ್ಲಿ ಬರಲಿಲ್ಲ ಅಂದ್ರೆ ನಿಮಗೆ ಆ ಬೆಳೆ ಇಳುವರಿ ಕುಂಠಿತ ಆಗುತ್ತೆ ಅಂತ ಹೇಳ್ತೀರಾ? ಸತ್ಯ ಸರ್. ಈಗ ನಮಗೆ ಒಳ್ಳೆ ಅದನ್ನ ಹೇಳ್ತಾರಲ್ಲ, ಒಳ್ಳೆ ವಯಸ್ಸಿಗೆ ಬಂದಿರುತ್ತೆ, ಇನ್ನೊಂದು ಫಸಲಿಗೆ ತೆರೆ ಒಡೆತನಕ್ಕೆ ಬರಬೇಕು. ಅವಾಗ ಒಡೆತನಕ್ಕೆ ಬಂದಾಗ ಮಳೆ ನೀರು ಅದಕ್ಕೆ ನಮಗೆ ಮಳೆ ಸರಿ ಪೂರ್ವಕವಾಗಿ ಬರಲಿಲ್ಲ ಅಂತಂದ್ರೆ ಇಳುವರಿ ಕುಂಠಿತ ಆಗೋಗ್ಬಿಡುತ್ತೆ. ಈಗ ತೆನೆ ಒಡ್ತಕ್ಕಂಥದ್ದು ಅಲ್ಲಿಗೆ ಇದಾಗ್ಬಿಡ್ತದೆ, ಬತ್ತಿವಾದಂಗೆ ಆಗ್ಬಿಡ್ತದೆ, ಯಾವಾಗೋ ಬರುತ್ತೆ, ಬರೋದ್ರಿಂದ ತೆನೆ ಇಂಥದ್ದು ಇಳುವರಿ ಬರಲ್ಲ, ಫುಲ್ ಒಣಗಿನ ಹೋಗೋಗ್ಬಿಡ್ತದೆ, ಆಮೇಲೆ ತಗೊಂಡ್ರೆ ಬರುತ್ತೆ. ಈಗ ಸಿರಿಧಾನ್ಯಗಳು ಅಂತಂದ್ರೆ ಪ್ರಮುಖವಾಗಿ ಇದರಲ್ಲಿ ಕಟಾವು ಬಹಳಷ್ಟು ಕಷ್ಟ, ನಮಗೆ ಖರ್ಚು ಜಾಸ್ತಿ, ಸರಿಯಾದ ಒಕ್ಕಣೆ ಮಾಡೋಕ್ಕಾಗಲ್ಲ ಅಂತೇಳಿ ಸಾಕಷ್ಟು ರೈತರ ಒಂದು ಅಭಿಪ್ರಾಯ ಇದೆ. ಅಂದ್ರೆ ನೀವು ಅದನ್ನೆಲ್ಲ ಕಟಾವು ಮಾಡಿ ಯಾವ ರೀತಿ ಒಕ್ಕಣೆ ಮಾಡ್ತೀರಾ? ಈಗ ನಾವು ನವಣೆ ಇವೆಲ್ಲ ಬುಡಕ್ಕೆ ಕೊಯ್ದು ಬಿಡ್ತೀವಿ, ಕೊಯ್ದುಬಿಟ್ಟು ಕಣಕ್ಕೆ ಸೂತ್ಲು ಹಿಂಗೆ ಕಣಕ್ಕೆ ಹಾಕ್ಬಿಟ್ಟು ಎತ್ತರಿಂದ ತೋರಿಸ್ತಿದ್ವಿ. ಈಗಾಗಲೇ ಸಣ್ಣ ಸಣ್ಣ ಸಣ್ಣ ಮಿಷಿನ್ ಬಂದ್ಬಿಟ್ಟಿದಾವೆ. ಈಗ ಹಂಗಾಗ್ಬಿಟ್ಟು ಮಿಷಿನ್ಗೆ ಹಾಕ್ತೀವಿ, ಮಿಷಿನ್ಗೆ ಹಾಕೋದ್ರಿಂದ ಜಲ್ದಿ ಇದಾಗುತ್ತೆ. ಮುಂಚೆ ರಸ್ತೆಗೆ ಇಡ್ತಿದ್ವಿ, ಕಣಗಳಿಗೆ ಇಡ್ತಿದ್ವಿ, ಕಣಕ್ಕಿಟ್ಬಿಟ್ಟು ಕೆಲವರು ಸ್ವಲ್ಪ ವಿಶಾಲವಾಗಿರ್ತಕ್ಕಂಥ ಗುಂಡೊಡಿತಿದ್ವಿ. ಈಗ ಏನಂದ್ರೆ ರಾಗಿ ಆದರೂ ತೆನೆ ತೆನೆ ಕೊಯ್ತೀವಿ, ತೆನೆ ತೆನೆ ಕೊಯ್ದುಬಿಟ್ಟು ಮಿಷಿನ್ಗೆ ಹಾಕ್ಬೋದು, ಚೆನ್ನಾಗಿ ತೆನೆ ಒಣಗಿಸ್ಬಿಟ್ಟು ಮಣ್ಣು ಆಗಲ್ಲ ಕಾಳಕ್ಕೆ ಕ್ಲೀನ್ ಮಾಡೋದಕ್ಕೆ ಚೆನ್ನಾಗಿರ್ತದೆ. ಮಿಷಿನ್ಗಳು ಸಣ್ಣ ಸಣ್ಣ ಮಿಷಿನ್ ಎಲ್ಲಿ ಬೇಕಲ್ಲಿ ಹೊಡ್ಕೊಂಡು ಹೋಗ್ಬೋದಲ್ಲ, ಈಗ ಎತ್ತಿನಿಂದ ಹೊಡ್ಕೊಂಡು ಹೋಗ್ಬಿಟ್ಟು ಮಿಷಿನ್ ಜಿಮ್ಮಕ್ಕೆ ಹಾಕ್ಸ್ತಂದ 5-6 ಜನ ಆಗ್ಬಿಟ್ರೆ ಸುಮಾರು ಎಷ್ಟು ಗಾಡಿ ಅಂದಿರಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಂದ್ರೆ ಒಟ್ಟಾರೆ ನಿಮಗೆ ರಾಗಿ ನವಣೆ ಸಜ್ಜೆ ಅಂದ್ರೆ ಇವನ್ನ ಕಟಾವು ಮಾಡಿದಾಗ ಅಂದ್ರೆ ಕಾಳು ಬೇರ್ಪಡಿಸೋದು ನಿಮಗೆ ಸಮಸ್ಯೆ ಆಗ್ತಾ ಇಲ್ಲ ಈಗ? ಅಂದ್ರೆ ಅದಕ್ಕೆ ತಕ್ಕಂತೆ ಎಲ್ಲ ಯಂತ್ರಗಳು ಬಂದವ ಅಂತ ಹೇಳಿ? ಯಂತ್ರಗಳು ಬಂದಿರೋದ್ರಿಂದ ಸಮಸ್ಯೆ ಆಗ್ತಾ ಇಲ್ಲ ಸರ್. ಮುಂಚೆ ಎತ್ತುಗಳಿಂದನೇ ತುಳಿಸಬೇಕು, ಆಮೇಲೆ ಗಾಳಿ ಬರಬೇಕು ತೂರ್ಬೇಕಂದ್ರೆ 1 ದಿವಸ 2 ದಿವಸ 3 ದಿವಸ ಕಾಯ್ಬೇಕಾಗಿತ್ತು. ಈಗೇನ್ ತೊಂದರೆ ಇಲ್ಲ, ಮಿಷಿನ್ ಬಂದ್ಬಿಟ್ಟಿದೆ, ಸಣ್ಣ ಸಣ್ಣ ಚಿಕ್ಕ ಮಿಷಿನ್ ಇವೆಲ್ಲ ಅವ್ನ ನೋಡ್ಕೊಂಡು ಹೋಗ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ, ಚೆನ್ನಾಗಿರ್ತದೆ. ಈಗೆಲ್ಲ ನೀವು ಕಟಾವು ಮಾಡಿದೀವಿ ಅಂತಂದ್ರೆ ಮಳೆ ಯಾವಾಗ ಹಿಮ್ಮಕ್ಕಾಗುತ್ತೋ ಅದನ್ನ ನೀವು ಅವಾಗ ಕಣ ಸಿಕ್ಕಿ ಮಾಡಬಹುದು. ಮತ್ತೆ ಜೊತೆಗೆ ರಾಗಿ ಹುಲ್ಲು ಬರುತ್ತೆ, ಸಜ್ಜೆ ಸಪ್ಪೆ ಬರುತ್ತೆ, ನವಣೆ ಹುಲ್ಲು ಬರುತ್ತೆ. ಇದೆಲ್ಲ ನಿಮಗೆ ಸಾಕಷ್ಟು ದನ ಕರುಗಳಿಗೆ ಆಯ್ತು. ನೀವು ಮೇಕೆ ಸಾಕಿದ್ರಿ, ಕುರಿ ಸಾಕಿದ್ರಿ, ಎತ್ತು ಸಾಕಿದ್ರಿ, ಇವಕ್ಕೆಲ್ಲ ಸಾಕಷ್ಟು ಉಪಯೋಗ ಆಯ್ತು ಅಂದ್ರೆ ಉಪಯೋಗ ಅನ್ನೋದೇನು ಸರಿ? ಈಗ ನಮಗೆ ಈಗ ಇತ್ತೀಚೆಗೆ ಮಳೆನೂ ಬಹಳ ಕಡಿಮೆ ಆಗ್ಬಿಡ್ತು. ಮೇವಿನ ಬೆಳೆ ಬೆಳಿಲಿಲ್ಲಪ್ಪ ಅಂದ್ರೆ ದನಕರ ಕಾಯೋದು ನಮಗೆ ಬಹಳ ಅವ್ನು ಸಾಕೋದು ಬಹಳ ತೊಂದರೆ ಆಗುತ್ತೆ. ಹಾಗೆ ಹಿಂದೆ ಸಾಕಷ್ಟು ಮೇವು ಸಿಗೋದು, ಈಗ ಮೇವು ಸಿಗ್ತಾ ಇಲ್ಲ. ಇದು ಯಾಕಂದ್ರೆ ಮಳೆ ಬಂದ್ರೇನೆ ಮೇವು. ದನಕರ ಇಲ್ಲಪ್ಪ ಅಂದ್ರೆ ರೈತ ಏನು ಮಾಡೋಕ್ಕಾಗೋದಿಲ್ಲ. ಹಾಲು ಮೊಸರುಗೂ ಬೇಕು, ಹೈನುಗಾರಿಕೆ ಮತ್ತು ವ್ಯವಸಾಯ. ಈಗ ಒಂದು ನಾಣ್ಯದ ಎರಡು ಮುಕ್ಕಳು ಇದ್ದಂತೆ. ದನಕರ ಇಲ್ಲ ಅಂದ್ರೆ ವ್ಯವಸಾಯ ಮಾಡೋದೇ ಆಗೋದಿಲ್ಲ. ಮೇವು ಇರಲೇಬೇಕು, ನಮ್ಗೆ ಮೇವಿಗೋಸ್ಕರವಾಗ್ಲೂ ವ್ಯವಸಾಯ ಮಾಡ್ತಾ ಇದ್ದೀವಿ. ಉದಯಪ್ಪ ಅವರೇ, ಈಗೆಲ್ಲ ನೀವು ಸಾಕಷ್ಟು ಬೆಳಿತೀರಪ್ಪ, ರಾಗಿ ಬೆಳಿತೀರಿ, ಸಜ್ಜೆ ಬೆಳಿತೀರಿ, ನವಣೆ ಬೆಳಿತೀರಿ, ಅಂದ್ರೆ ಇವನ್ನ ಯಾವ ರೀತಿ ಮಾರಾಟ ಮಾಡ್ತೀರಾ? ಈಗ ನವಣೆಯಿಂದ ಅಕ್ಕಿ ಮಾಡಿ ಮಾರಾಟ ಮಾಡ್ತೀರಾ, ಏನ್ ನೇರವಾಗಿ ನವಣೆನೆ ಮಾರಾಟ ಮಾಡ್ತೀರಾ? ಈಗ ರಾಗಿನಲ್ಲಿ ರಾಗಿ ಇಟ್ಟು ಮಾಡಿನೂ ಮಾರಾಟ ಮಾಡಬಹುದು ಅಂದ್ರೆ ಈ ಪದ್ಧತಿಗಳನ್ನೇನಾದ್ರೂ ಅನುಸರಿಸಿದ್ರೆ ನೀವು? ಇಲ್ಲ ಸರ್, ನಮ್ಮಲ್ಲಿ ಆ ಪದ್ಧತಿ ಅನುಸರಿಸಿಲ್ಲ. ಯಾಕಂದ್ರೆ ನಾವು ಸಣ್ಣ ಸಣ್ಣ ರೈತರಾಗಿರೋದ್ರಿಂದ ತಿನ್ನೋದಕ್ಕೆ ನಮ್ಗೆ ಎಷ್ಟು ಬೇಕು ವರ್ಷಕ್ಕೆ ಎಷ್ಟು ಬೇಕು ಅಷ್ಟು ಇಟ್ಕೊಳ್ತೀವಿ. ಒಂದು ವೇಳೆ ಅದಕ್ಕಿಂತ ಜಾಸ್ತಿ ಆಯ್ತು, ವರ್ಷಕ್ಕೆ ತಿನ್ನೋದಕ್ಕಿಂತ ಜಾಸ್ತಿ ಆಯ್ತು ಅಂತಂದ್ರೆ ಅವನ್ನೇ ನೇರವಾಗಿ ಇಲ್ಲಿ ಲೋಕಲ್ ಇವ್ರು ಇರ್ತಾರೆ, ದಲ್ಲಾಳಿಗಳು ತಗೊಂಡೋಗ್ತಕ್ಕಂಥದ್ದು. ಈಗ ಯಾಕಂದ್ರೆ ನಾವು ಮಾರ್ಕೆಟ್ಗೆ ತಗೊಂಡೋಗ್ಬೇಕಂತಂದ್ರೆ ಇಲ್ಲಿಂದ ಜಿಲ್ಲಾ ಮಾರ್ಕೆಟ್ಗೆ ಚಳಕೆರೆಗೆ ತಗೊಂಡೋಗ್ಬೇಕು, ಇಲ್ಲ ಬಳ್ಳಾರಿಗೆ ತಗೊಂಡೋಗ್ಬೇಕು, ಇಲ್ಲ ದುರ್ಗಕ್ಕೆ ತಗೊಂಡೋಗ್ಬೇಕು. ಎರಡು ಪ್ಯಾಕೆಟ್ ಮೂರು ಪ್ಯಾಕೆಟ್ ಇದ್ದಾಗ ನಮ್ಗೆ ಸಾಗಾಣಿಕೆ ಇದು ಜಾಸ್ತಿ ಆಗ್ತಿರುತ್ತೆ. ಹಂಗಾಗ್ಬಿಟ್ಟು ಲೋಕಲ್ಗೆ ಒಂದು 50 ರೂಪಾಯಿ ಹೆಚ್ಚು ಕಡಿಮೆ ಕೊಟ್ಬಿಡ್ತೀವಿ. ಜಾಸ್ತಿ ಇದ್ದಾಗ ನಾವು ಮಾರ್ಕೆಟ್ಗೆ ತಗೊಂಡೋಗ್ತೀವಿ. ಅಂದ್ರೆ ಈಗೆಲ್ಲ ರಾಗಿ ಸಜ್ಜೆ ನವಣೆ ಇವೆಲ್ಲ ಸಾಕಷ್ಟು ರೇಟ್ ಇದೆ. ಹೌದು ಸರ್, ರೇಟ್ ಐತೆ. ಈಗ ರಾಗಿ ಮುಂಚೆ ಕಡಿಮೆ ಇತ್ತು, ಈಗ